ಯಾವ ಉದ್ದೇಶಕ್ಕೋಸ್ಕರ ಇದು ಸ್ಥಾಪನೆ ಆಯಿತು ಹೇಳ್ತಾ ಹೋಗಿ. ಸರ್, ನಮ್ಮ ಬಿಜಿಪುರ ರಾಗಿ ರೈತ ಉತ್ಪಾದಕರ ಕಂಪನಿ ಬಂದು 2022 ಪ್ರಾರಂಭ ಆಯಿತು. ಇವಾಗ 3 ಆಗಿದೆ ಪ್ರಾರಂಭ ಆಗಿ ನಮ್ಮ ಕಂಪನಿ. ನಾನಲ್ಲಿ CEO ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ನಮ್ಮ ಕಂಪ್ನಿ ಉದ್ದೇಶ ಬಂದು ರೈತರಿಗೆ ಬೆಳೆದಂಥ ಬೆಳೆಗೆ ಸರಿಯಾದಂಥ ನ್ಯಾಯಯುತವಾದಂಥ ಬೆಲೆ ಸಿಗಲ್ಲ, ಬಟ್ ಅವರ ಸಮಸ್ಯೆಗಳನ್ನು ಮತ್ತು ಅವರಿಗೆ ಬೆಳೆದಂಥ ಬೆಳೆಗೆ ಒಳ್ಳೆಯ ಬೆಲೆಯನ್ನು ಕೊಡಿಸ್ಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ NABARD ಪ್ರಾಯೋಜಿತವಾಗಿ ಇದು ಕಂಪ್ನಿ FPOಗಳು ಸ್ಥಾಪನೆ ಆಗಿದೆ ಸರ್. ಅದೇ ರೀತಿ ನಮ್ಮ ಕಂಪ್ನಿನೂ ಸಹ ಬಿಜಿಪುರ ರಾಗಿ ರೈತ ಉತ್ಪಾದಕರ ಕಂಪನಿ ಅದೇ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಆಗಿದೆ. NABARD ತಮಗೆ ಏನೆಲ್ಲ ನೆರವು ಸಿಕ್ತು ಸರ್? ಅಲ್ಲಿ ನಮಗೆ ಮ್ಯಾಚಿಂಗ್ ಗ್ರ್ಯಾಂಟು ಮತ್ತು ಈಕ್ವಿಟಿ ಗ್ರ್ಯಾಂಟು ಅದೆಲ್ಲ NABARD ಸಂಸ್ಥೆ ಮುಖಾಂತರ ನಮಗೆ ನಮ್ಮ ಕಂಪ್ನಿಗೆ ಸಿಗುತ್ತೆ. ಅದ್ರ ಮುಖಾಂತರನೇ ನಮ್ಮ ಕಂಪ್ನಿಯನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ, ಅಂದರೆ ಎಷ್ಟು ಧನ ಸಹಾಯ ಕೊಟ್ಟರು, ಯಾವ್ಯಾವುದಕ್ಕೆ ಆರ್ಥಿಕ ನೆರವನ್ನು ಕೊಟ್ಟರು ಅಂದರೆ ನಮ್ಮ ಕಂಪ್ನಿ ರೆಂಟು ಮತ್ತು ನಮ್ಮ ಸ್ಟಾಫ್ದು ಸ್ಯಾಲ್ರಿ ಮತ್ತು ಆಫೀಸ್ ಮೇಂಟೆನೆನ್ಸ್ದು ಪೀಠೋಪಕರಣಗಳಿರ್ಬೋದು ಮತ್ತೊಂದು ಎಲ್ಲದಕ್ಕೂ NABARD ಸಂಸ್ಥೆ ಕೊಡುವಂಥ ಅನುದಾನದಲ್ಲಿ ನಾವು ಖರ್ಚು ಮಾಡೋದು. ಎಷ್ಟು ಕೊಟ್ರಪ್ಪ ಅನುದಾನ ಸರ್? ಅಂದರೆ ಅದು ಒಂದೊಂದು ಸಲ ಒಂದೊಂದು ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ ಬರುತ್ತೆ ಸರ್. 250,000, 300,000 ಈ ರೀತಿ ಅಮೌಂಟ್ ಬರುತ್ತೆ ಸರ್, ಒಂದೇ ಸಲ ಬರಲ್ಲ. ಓಕೆ, ಬಾಡಿಗೆ ಎಷ್ಟಿದೆ ತಮ್ಮದು? ಬಾಡಿಗೆ 3,500 ಇದೆ ಸರ್. ಬಾಡಿಗೆ ಕಟ್ಟಡದಲ್ಲಿ ಕೆಲಸ ಮಾಡ್ಕೊಂಡಿದ್ರಿ ಕಟ್ಟಡದಲ್ಲಿ ಸರ್? ನಮ್ಮ ಕಂಪ್ನಿಯಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಅಂತ ಎರಡು ಥರ ಬಿಸ್ನೆಸ್ನ ಮಾಡ್ತೀವಿ. ಸರಿ, ಇನ್ಪುಟ್ ಬಿಸ್ನೆಸ್ಸಲ್ಲಿ ನಮ್ಮ ರೈತರಿಗೆ ಅಂದರೆ ಷೇರುದಾರರಿಗೆ, ನಮ್ಮಲ್ಲಿ ಇನ್ಪುಟ್ ಬಿಸ್ನೆಸ್ಸಲ್ಲಿ ರಾಸಾಯನಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಮತ್ತು ಬಿತ್ತನೆ ಬೀಜಗಳು, ಟಾರ್ಪಲ್ಗಳು ಮತ್ತು ಔಷಧಿ ಕ್ಯಾನ್ಗಳು, ಸ್ಪ್ರೇಯರ್ಗಳು, ಈ ಥರದ್ದು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಸಲಕರಣೆಗಳು ನಮ್ಮಲ್ಲಿ ಸಿಗುತ್ತೆ ಸರ್, ರೈತರಿಗೆ ಸಂಬಂಧಪಟ್ಟದ್ದು ಸಿಗುತ್ತೆ. ಮತ್ತು ಔಟ್ಪುಟ್ಟಲ್ಲಿ ರೈತರು ಬೆಳೆದಂಥ ಈಗ ರಾಗಿ ಇರ್ಬೋದು, ಭತ್ತ, ಜೋಳ ಮತ್ತು ತೆಂಗಿನಕಾಯಿ ಇದೆಲ್ಲವನ್ನು ನಾವು ಅವರಿಂದ ನೇರವಾಗಿ ನಾವೇ ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ನಮಗೆ ಮಾರ್ಕೆಟಿಂಗಿಂದ ನಮಗೆ ಆರ್ಡರ್ಸ್ ಇರುತ್ತೆ. ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದಂಥವ್ರು ನಮಗೆ ಮೈಸೂರು ಮತ್ತು ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ಕಂಪ್ನಿಗಳಿಂದ ನೇರವಾಗಿ ನಮಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಆರ್ಡರ್ ಕೊಟ್ಟಾಗ ನಾವು ರೈತರಿಂದ ಖರೀದಿ ಮಾಡಿ ಅದನ್ನು ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ ಸರ್. ಅಂದರೆ ಈಗ ರೈತರಿಗೆ ಬೇಕಾದಂತಹ ಒಳಸುರಿಗಳು, ಇನ್ಪುಟ್ಸನ್ನು ಕೊಡ್ತಾ ಇದ್ದೀರಿ ಸರ್, ರೈತರ ಉತ್ಪನ್ನಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಷೇರ್ದಾರರು? ಷೇರ್ದಾರರು ನಮ್ಮಲ್ಲಿ 800 ಜನ ಇದ್ದಾರೆ ಸರ್. ಈಗ ಎಲ್ಲೆಲ್ಲಿಂದ ಇದ್ದಾರೆ ಸರ್? ಬಿಜಿಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲೂ ಇದ್ದಾರೆ ಸರ್. ಹೌದಾ? ನಿಮ್ಮ ಕಚೇರಿ, ಕಾರ್ಪೊರೇಟ್ ಆಫೀಸ್ ಇದೆ, ಪ್ಲಸ್ ಇನ್ಪುಟ್ ಅನ್ನು ಮಾರಾಟ ಮಾಡುವಂತಹ ಒಂದು ಅಂಗಡಿ ಕೂಡ ಮಾಡಿದ್ದೀರಿ ಅಲ್ವಾ? ಎಲ್ಲ ಸೇರಿ ಬಾಡಿಗೆ ಎಷ್ಟು ಕೊಡ್ತೀನಿ ಅಂದ್ರೆ? 3,500 ಸರ್. ನೀವು ಎಷ್ಟು ಜನ ಸಿಬ್ಬಂದಿಗಳಿದ್ದೀರಿ? ಇಬ್ಬರಿದ್ದೀವಿ ಸರ್, ಒಬ್ರು CEO ಮತ್ತೆ ಇನ್ನೊಬ್ರು ಲೆಕ್ಕಾಧಿಕಾರಿ. ಈಗ ನಿಮ್ಮ ಸಂಬಳ ಮತ್ತೆ ಕಚೇರಿ ಬಾಡಿಗೆ, ಬಾಡಿಗೆ ಪೀಠೋಪಕರಣಗಳು ಇದಕ್ಕೆಲ್ಲ NABARD ನೆರವು ಸಿಕ್ಕಿದೆ. ಹೌದು ಸರ್. ಈಗ ನೀವು ಷೇರ್ ಧನ ಸಂಗ್ರಹಿಸಿದ್ರಲ್ಲ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿದ್ದಾರೆ? ಹೌದು ಸರ್, ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ. ಎಷ್ಟು ಮ್ಯಾಚಿಂಗ್ ಗ್ರಾಂಟ್ ಬಂದಿರ್ಬೋದು? 640,000 ಅಷ್ಟು ಬಂದಿದೆ ಸರ್. ಹೌದಾ? ಹೌದು ಸರ್. ಓಕೆ, ಇದು SFICC ಇದು ಒಂದು ಇನ್ನೊಂದು ಗ್ರಾಂಟ್ ಬರುತ್ತಲ್ಲ, ಅದನ್ನೇನಾದ್ರು ತಗೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ಇಲ್ಲ ಸರ್, ಸದ್ಯಕ್ಕೆ ಅದು ಇನ್ನೂ ತಗೊಂಡಿಲ್ಲ. ಮತ್ತೆ ಬೇರೆ ಬೇರೆ ಇಲಾಖೆಗಳ ಯೋಜನೆಗಳ ಲಾಭವನ್ನೇನಾದರೂ ಪಡ್ಕೊಂಡಿದ್ದೀರಾ? ಇವಾಗ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 2.0 ಅನ್ನೋ ಒಂದು ಯೋಜನೆಯಲ್ಲಿ ನಮಗೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಕರೆದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್. ಅದು ಅವರು ಹೇಳಿದ ರೀತಿ ನಾವೆಲ್ಲ ದಾಖಲೆಗಳನ್ನ ಸಲ್ಲಿಸಿದ್ದೀವಿ. ನಮಗೆ ಅಲ್ಲಿ ಕೃಷಿ ಇಲಾಖೆಯಿಂದ ಅಂದಾಜು ಒಂದು 11,00,000 ಸಬ್ಸಿಡಿಯಲ್ಲಿ ನಮಗೆ ಇಂತಿಂಥ ಯೋಜನೆಯಲ್ಲಿ ಇಂತಿಂಥ ಇದು ನಿಮಗೆ ಅನುದಾನ ಬಂದಿದೆ, ನೀವು ಇದರಲ್ಲಿ ಯಾವುದು ಬೇಕು ಅದನ್ನು ತಗೋಬೋದು ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ನಾವು ನಿರ್ದೇಶಕರ ಆಡಳಿತ ಮಂಡಳಿ ನಿರ್ದೇಶಕರ ಸಭೆಯನ್ನು ಮಾಡಿ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ತಮಗೆ ನಮ್ಮ ಕಚೇರಿಗೆ ಏನು ಅವಶ್ಯಕತೆ ಇದೆ ಅದನ್ನು ತೀರ್ಮಾನ ಮಾಡಿ ರೆಸೊಲ್ಯೂಷನನ್ನು ಮಾಡಿ ನಡವಳಿಯನ್ನು ಮಾಡಿ ನಾವು ಕೃಷಿ ನಿರ್ದೇಶಕರಿಗೆ ಸಲ್ಲಿಕೆ ಮಾಡಿದ್ದೀವಿ. ಅದರಂತೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕಂಪ್ನಿಗೆ ಒಂದು ಮಿನಿ ಟ್ರ್ಯಾಕ್ಟರು ಮತ್ತು ಪ್ಯಾಕಿಂಗ್ ಮಿಷಿನು ಮತ್ತು ಮಸಾಲೆ ಪುಡಿ ಮಾಡುವ ಯಂತ್ರ, ಅದನ್ನು ಪ್ಯಾಕಿಂಗ್ ಮಾಡುವ ಯಂತ್ರ ಮತ್ತು ಅಡಿಕೆ ತಟ್ಟೆ ಪ್ಲೇಟನ್ನು ತಯಾರು ಮಾಡುವಂಥ ಯಂತ್ರ ಇದನ್ನು ನಮ್ಮ ಕಂಪ್ನಿಗೆ ಕೊಡಿಸ್ಕೊಡ್ತಾ ಇದ್ದಾರೆ ಸರ್, ಕೃಷಿ ಇಲಾಖೆಯಿಂದ. ನಿಮಗೆ ಇವೆಲ್ಲ ಬೇಕಿತ್ತ? ಅವಶ್ಯಕತೆ ಇದೆ ಸರ್. ನಮ್ಮಲ್ಲಿ ಒಂದು 40 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಕೊಟ್ಟು ನಮ್ಮಲ್ಲಿ ಫುಡ್ ಪ್ರಾಡಕ್ಟನ್ನು ಅಂದರೆ ರಾಗಿ ಬೈ ಪ್ರಾಡಕ್ಟನ್ನು ತಯಾರು ಮಾಡುವಂಥ ತರಬೇತಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ನಮಗೆ ರಾಗಿ ಮಿಚ್ಚರು, ರಾಗಿ ಜಾಮೂನು, ರಾಗಿ ಕೇಕು, ರಾಗಿದು ಹಪ್ಪಳ, ನಿಪ್ಪಿಟ್ಟು ಈ ಥರದ್ದು ರಾಗಿಯಲ್ಲೇ ಬೈ ಪ್ರಾಡಕ್ಟ್ಗಳನ್ನ ಒಂದು ಸುಮಾರು ಒಂದು 40 ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದೀವಿ ಸರ್. ಅವರಿಗೆ ತರಬೇತಿಯನ್ನು ಕೊಟ್ಟು ನಮ್ಮ ಬಿಜಿಪುರ ಹೋಬಳಿಯ ವ್ಯಾಪ್ತಿಯಲ್ಲೇ ಬರುವಂಥ ರೈತ ಮಹಿಳೆಯರಿಗೆ ಕೊಟ್ಟಿದ್ದೀವಿ. ಅವ್ರಿಗೆ ಅವ್ರ ಮುಖಾಂತರ ನಾವು ಕೆಲಸ ಮಾಡಿಸ್ಬೋದು ಅಂತೇಳಿ ಇದನ್ನು ನಾವು ತಗೋತಾ ಇದ್ದೀವಿ ಸರ್. ನಿಮ್ಮ ಬಗ್ಗೆ ಹೇಳಿ ನಂಜುಂಡ ಸ್ವಾಮಿಗಳೇ. ನಮಸ್ಕಾರ, ನಾನು ಮೂಲತಃ ಮಂಡ್ಯ ಜಿಲ್ಲೆಯನ್ನು, ಜೊತೆಗೆ ಕೃಷಿ ಪದವೀಧರ. ನಾನು ಸುಮಾರು ಒಂದು 30 ವರ್ಷಗಳ ರೈತರ ಒಡನಾಟದ ಜೊತೆ ಕೆಲಸ ಮಾಡಿದ್ದೀನಿ. ಇದಲ್ಲದೆ ಈಗ ನಾನು ವಿಕಸನ ಸಂಸ್ಥೆನಲ್ಲಿ CBBO ಅಂತ ಒಂದು ಆರ್ಗನೈಸೇಷನ್ ನಬಾರ್ಡ್ FPO ಕಡೆಯಿಂದ ಇದೆ, ಅದರಲ್ಲಿ ಬೇಸಾಯ ತಜ್ಞನಾಗಿ 1 ವರ್ಷಗಳ ಕಾಲದಿಂದ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಂದು ಮೂಲ ಕೆಲಸಗಳು ಮುಖ್ಯವಾಗಿ ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡು ಕೂಡ ರೈತರ ಜಮೀನಿನಲ್ಲಿ ಹೆಚ್ಚಳ ಮಾಡೋದ್ರ ಬಗ್ಗೆ ನಾನು ಗಮನ. ಅಂದರೆ ರೈತ ಉತ್ಪಾದಕ ಕಂಪನಿಗಳ ಜೊತೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ತಾವು? ನಾವು ರೈತ ಉತ್ಪಾದಕ ಕಂಪನಿಗಳ ಜೊತೆನಲ್ಲಿ ಮೊದಲು ರೈತರಿಗೆ ಅವಶ್ಯಕತೆಯಾದಂತಹ ಏನು ಮೂಲ ಸೌಲಭ್ಯಗಳು ಅಂದರೆ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರಗಳಿರ್ಬೋದು, ಔಷಧಿಗಳಿರ್ಬೋದು, ಮತ್ತು ಕಟಾವು ನಂತರ ಶೇಖರಣೆ ವಸ್ತುಗಳಿರ್ಬೋದು, ಇವನ್ನ ನಾವು ಸುಲಭವಾಗಿ ಮತ್ತು ಸಕಾಲದಲ್ಲಿ ಮತ್ತು ಸಬ್ಸಿಡಿ ದರದಲ್ಲಿ ರೈತರಿಗೆ ಸಿಗುವಂಗೆ ನಾವು ಆಯಾ ಭಾಗದಲ್ಲಿರುವಂಥ FPOಗಳ ಜೊತೆ ಚರ್ಚೆ ಮಾಡಿ, BOಗಳ ಜೊತೆ ಚರ್ಚೆ ಮಾಡಿ, ಆ ಭಾಗದಲ್ಲಿ ಅತಿ ಮುಖ್ಯವಾಗಿ ಯಾವುದು ಬೇಕಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸಂಬಂಧಪಟ್ಟಂತಹ ಕಂಪ್ನಿಗಳಿರ್ಬೋದು, ಇಲಾಖೆಗಳಿರ್ಬೋದು, ಅವುಗಳ ಮುಖಾಂತರ ನಾವು ಕನ್ವರ್ಜೆನ್ಸ್ ಮಾಡಿ ಆ FPO ಮುಖಾಂತರ ಮಾರಾಟ ಮಾಡುವಂಥದ್ದು ಒಂದು. ಈಗ ಬಿಜಾಪುರ ರಾಗಿ ರೈತ ಉತ್ಪಾದಕ ಕಂಪನಿಯ ಜೊತೆ ಯಾವ ರೀತಿ ಇದೆ ತಮ್ಮ ಸಹಯೋಗ, ಇಲ್ಲೇನು ತಾವು ಮಾಡ್ತಾ ಇದ್ದೀರಿ? ಈಗ ನಾವು ಬಿಜಾಪುರ ರಾಗಿ ಉತ್ಪಾದಕ ಸಂಸ್ಥೆನಲ್ಲಿ ಮೊದಲು IND9, IND6 ಈ ಥರದ್ದು ರಾಗಿ ತಳಿಗಳನ್ನು ಬೆಳೀತಾ ಇದ್ರು. ಈಗ ನಾವು KVK ಮತ್ತು ಕೃಷಿ ಇಲಾಖೆಗಳ ಸಹಯೋಗದೊಂದಿಗೆ ಈ ಹೊಸ ತಳಿಗಳಾದ KMR 301, 302 ಈ ಥರ ಹೊಸ ತಳಿಗಳನ್ನು ನಾವಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ, ಈಗ ಬಿತ್ತನೆ ಬೀಜನ ಈಗ ಸಕಾಲದಲ್ಲಿ ಈಗ ಬಿತ್ತನೆ ಬೀಜಗಳು ಬೇಕಾಗಿದೆ. ಈ ಒಂದು ಮುಂಗಾರು ಇದರಲ್ಲಿ ನಾವೀಗ ನಮ್ಮ FPOದಲ್ಲಿ ಬಿತ್ತನೆ ಬೀಜಗಳನ್ನು ತಂದು ಇಟ್ಟಿದ್ದೀವಿ. ಅಂದರೆ ಮೂಲಭೂತವಾಗಿ ತಾವು ಪ್ರೊಡಕ್ಷನ್ ಪ್ಲಾನಿಂಗ್, ಕ್ರಾಪ್ ಪ್ಲಾನಿಂಗ್ ಮಾಡೇ ಮಾಡ್ತೀವಿ. ಓಕೆ, ಈಗ ಈ ಸಂಸ್ಥೆ ಮೂಲಕ ಯಾವ್ಯಾವ ಹಂಗಾಮಲ್ಲಿ ಏನೇನು ಬೆಳೆಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ? ಈಗ ನಾವು 3 ಹಂಗಾಮಗಳು ಬರ್ತವೆ ಇದರಲ್ಲಿ ಮುಂಗಾರು ಬರೋದ್ರಿಂದ ಇವಾಗ ನಾವು ಈ ಬಿಜಾಪುರ FPOಗೆ ಸಂಬಂಧಪಟ್ಟಂತ ರಾಗಿ ಮತ್ತು ಮೆಕ್ಕೆಜೋಳ ಅಂದರೆ ಮುಸುಕಿನ ಜೋಳ, ಈ ಮತ್ತೆ ಹಿಂಗಾರಿನಲ್ಲಿ ಮೂಲವಾಗಿ ಹುರುಳಿ ಮತ್ತು ಮೆಕ್ಕೆಜೋಳ, ಅದು ಕಾಮಲ್ ಕಂಟಿನ್ಯೂ ಆಗಿ ಬೆಳೀತಾರೆ. ಬೇಸಿಗೆನಲ್ಲಿ ಮತ್ತು ಮೆಕ್ಕೆಜೋಳ ಹಾಕ್ತಾರೆ, ಮತ್ತು ನೀರಾವರಿ ಇರುವಂಥ ರೈತರುಗಳು ಕೂಡ ರಾಗಿ ಬೆಳೀತಾರೆ. ಅಂದರೆ ಒಂದು ರೈತ ಉತ್ಪಾದಕ ಕಂಪನಿ ಈ ತರಹದ ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡೋದ್ರಿಂದ ಏನು ಅನುಕೂಲ ಇದೆ ಅಂತ ಅನ್ಸುತ್ತೆ? ಅವ್ರಿಗೆ ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡೋದ್ರಿಂದ ಮತ್ತು ಅವ್ರದ್ದು ಇಳುವರಿನಲ್ಲಿ ಕೂಡ ಹೆಚ್ಚು ಮಾಡ್ಬೋದು, ಮತ್ತು ಮಣ್ಣಿನ ಆರೋಗ್ಯ ಕಾಪಾಡೋದು ಅತ್ಯವಶ್ಯಕವಾಗಿ ಇದರಲ್ಲಿ ಮೇಜರಾಗಿ ಬರುತ್ತೆ. ಯಾಕೆಂತಂದ್ರೆ ರೈತರಿಗೆ ಅದು ಗೊತ್ತಿಲ್ಲ, ಮಣ್ಣು ಪರೀಕ್ಷೆ ಮಾಡಿಸಿ ಅದರಲ್ಲಿ ನ್ಯೂನತೆ ಪತ್ತೆ ಹೆಚ್ಚಿಕೊಂಡು ನಾನು ಏನು ಚಿಕಿತ್ಸೆ ಮಾಡಬೇಕು ಅದಕ್ಕೆ ಅನ್ನೋದ್ರ ಬಗ್ಗೆ ಗಮನ ಹರಿಸಲ್ಲ. ರೈತ ಏನು ಮಾಡ್ತಾನೆ, ಬೀಜ ತರ್ತಾನೆ, ಹಾಕ್ತಾನೆ, ಬಂದಷ್ಟು ಬರುತ್ತೆ, ಅದು ಮಾರಾಟ ಮಾಡ್ತಾನೆ. ಸೊ ಅದು ಒಂದು. ಆಮೇಲೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಮೆಕ್ಕೆಜೋಳ ಬೆಳೀತಿದ್ರೆ ನೆಕ್ಸ್ಟ್ ಮತ್ತೆ ಮೆಕ್ಕೆಜೋಳ ಬೆಳೀತಾನೆ. ಇದು ಬೆಳೆ ಪರಿವರ್ತನೆಯೂ ಕೂಡ ಒಂದು ಮುಖ್ಯವಾಗಿ ಒಂದು ಇದಾಗುತ್ತೆ ಇದರಲ್ಲಿ. ಅದನ್ನು ಅವ್ರಿಗೆ ನಮ್ಮಲ್ಲಿ ಈಗ FIG-ಗಳಿದೆ, ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಇದೆ. ಸೊ ಮೊದಲೆಲ್ಲ ಅವೆಲ್ಲ ಇದ್ದ ರೈತ ಗುಂಪುಗಳು ಅಂತ ಇದ್ದ, ಎಫೆಕ್ಟಿವಾಗಿ ನಡೀತಿರ್ಲಿಲ್ಲ. ಈಗ ನಮ್ಮದು ಏರಿಯಾ ಸ್ವಲ್ಪ ಲಿಮಿಟೆಡ್ ಇರೋದ್ರಿಂದ ನಮ್ಮ ಬಿಜಾಪುರ ಇದರಲ್ಲಿ ಸುಮಾರು ಒಂದು 10-15 FIG-ಗಳಿವೆ. ನಾವು ರಾತ್ರಿ ಸಮಯದಲ್ಲಿ ರೈತರನ್ನ ಒಗ್ಗೂಡಿಸ್ಕೊಂಡು ಸಭೆಗಳನ್ನು ನಡೆಸಿ ಅವ್ರಿಗೋ ನಮ್ಮದು ಒಂದು ಬಿಜಾಪುರ ಇಲ್ಲಿದೆಯಲ್ಲ, ನಾವು ವಸ್ತುಗಳು ಯಾಕೆ ಇಲ್ಲೇ ಖರೀದಿ ಮಾಡಬಾರ್ದು ಅನ್ನೋದೊಂದು ಮಂದಟ್ಟಿಗೆ ಬರ್ತಾ ಇದೆ, ಚಾಲೂ ಆಗಿದೆ. ಅಂದರೆ ಈಗ ಮೊದಲು ನೀವು ಒಂದು 800 ಜನ ಏನೋ ಸದಸ್ಯರಿದ್ದಾರೆ ಅಂತಿರಲ್ಲ, ಅವರಲ್ಲಿ ಹೋಗಿ ಇಂತಿಂಥ ರೈತರು ಇಂತಿಂಥ ಬೆಳೆ ಬೆಳೀರಿ ಅಂತ ಏನು ಸಲಹೆ ಕೊಡ್ತೀವಿ? ಸಲಹೆ ಕೊಡ್ತೀವಿ. ಓಕೆ, ಈಗ ಅದಾದಮೇಲೆ ಅವರಲ್ಲಿರುವಂತಹ ಮಣ್ಣಾಗ್ಬೋದು, ಮೂಲಭೂತ ಸೌಕರ್ಯ ಆಗ್ಬೋದು, ಅದ್ರ ಬಗ್ಗೆ ಮಣ್ಣು ಪರೀಕ್ಷೆ ಮಾಡಿಸ್ತೀರಿ, ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ಕ್ರಮ ತಗೋತೀರಿ. ಅಂದರೆ ನಿಮ್ಮ ಉದ್ದೇಶ ಇರೋದು ಉತ್ಪಾದಕತೆ, ಉತ್ಪಾದನೆ ಹೆಚ್ಚಾಗಬೇಕು ಮುಖ್ಯವಾಗಿ. ಮೊದಲನೇದು ಪ್ಲಾನಿಂಗ್, ನೆಕ್ಸ್ಟು ಪ್ರೊಡಕ್ಟಿವಿಟಿ. ಆ ಪ್ರೊಡಕ್ಟಿವಿಟಿ ಬರಬೇಕು ಅಂದರೆ ನಾವು ಏನೇನಲ್ಲೇ ಯಾವ್ಯಾವ ಹಂತದಲ್ಲಿ ಏನೇನು ಚಿಕಿತ್ಸೆಗಳು, ಏನೇನು ಮಾರ್ಗದರ್ಶನಗಳು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರತಿ ರೈತರದ್ದು ಕ್ರಾಪ್ ಪ್ಲಾನಿಂಗ್ ಮಾಡ್ತೀವಿ. ಅಂದರೆ ಈ ಎರಡೂ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ಎಫ್ ಪಿ ಒಗಳು ಏನೇನು ತರಿಸ್ಬೇಕು ಏನೇನು ಮಾರಬೇಕು ಅನ್ನೋದು ಗೊತ್ತಾಗುತ್ತೆ ಇನ್ಪುಟ್ಗಳು. ಖಂಡಿತ ಅಲ್ವಾ, ಖಂಡಿತ. ಅಂದರೆ ನೀವು ಅವ್ರಿಗೆ ಅದನ್ನು ಅಡ್ವೈಸ್ ಕೊಡ್ತೀರಾ? ಅಡ್ವೈಸ್ ಕೊಡ್ತೀವಿ. ಇಂಥ ಬೀಜ ತರಿಸಿ, ಇಂಥ ಗೊಬ್ಬರ ತರಿಸಿ, ಇಂಥ ಇದನ್ನು ತರಿಸಿ ರೈತರಿಗೆ ಬೇಕಾಗಿದೆ ಅಂತ ಅಡ್ವೈಸು ಕೂಡ ಕೊಡ್ತೀವಿ. ಜೊತೆಗೆ ಉತ್ತಮವಾದಂಥದ್ದು ಯಾವುದಿದೆ ಅನ್ನೋದು ಕೂಡ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಓಕೆ, ಹೇಳಿ ಸರ್. ತಾವು ಈಗ ನಿಮಗೆ ಈ ತರಹದ ಪ್ಲಾನಿಂಗು ಮತ್ತು ಎಕ್ಸಿಕ್ಯೂಷನ್ನು ಇದರಿಂದ ನಿಮ್ಮ ರೈತ ಉತ್ಪಾದಕ ಕಂಪನಿ ನಿರ್ವಹಣೆಗೆ ಅನುಕೂಲ ಆಗ್ತಿದೆ ಅಂತ ಅನ್ಸುತ್ತಾ? ಖಂಡಿತ ಆಗ್ತಿದೆ ಸರ್. ಇವಾಗ ನಮ್ಮಲ್ಲಿ ರೈತರು ನಮ್ಮ ಹತ್ರ ಕಂಪ್ನಿ ಕೇಳ್ಕೊಬರ್ತಾರೆ, ನಮಗೆ ಬಿತ್ತನೆ ಬೀಜ, ರಾಗಿ ಬಿತ್ತನೆ ಬಿತ್ತನೆ ಬೇಕು, ಮತ್ತು ಜೋಳ ಬೇಕು, ಭತ್ತದ ಸೀಡ್ಸ್ ಬೇಕು ಅಂತ ಕೇಳ್ಕೊಬರ್ತಾರೆ. ಆವಾಗ ನಾವು ಇಂಥ ಬೇಸಾಯ ತಜ್ಞರು ನಮ್ಮ ಹತ್ರ ಬಂದಾಗ ನಾವು ಯಾವ ಸೀಡ್ಸನ್ನು ತರಿಸಿದ್ರೆ ಇಳುವರಿ ಜಾಸ್ತಿ ಬರುತ್ತೆ, ರೈತರಿಗೆ ಲಾಭದಾಯಕ ಆಗುತ್ತೆ ಅಂತೇಳಿ ಇವ್ರ ಹತ್ರ ಮಾಹಿತಿನ ತಗೊಂಡಿರ್ತೀವಿ ಸರ್. ಮೊದಲೇ ಆ ಥರದ್ದು ಬೀಜಗಳನ್ನ, ಬಿತ್ತನೆ ಬೀಜಗಳನ್ನ ನಾವು ತರಿಸಿರ್ತೀವಿ, ಅದನ್ನು ನಾವು ನಮ್ಮ ರೈತರಿಗೆ ಮಾರಾಟ ಮಾಡ್ತೀವಿ ಸರ್. ಕೆಲವೊಂದು ಉಚಿತವಾಗಿ ಕೊಡುವಂಥ ಸ್ಕೀಮಲ್ಲೂ ಬಂದಾಗ ಅದನ್ನು ಕೂಡ ತರಿಸಿ ನಾವು ನಮ್ಮ ಷೇರ್ದಾರರಿಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆನ ಕೂಡ ನಮ್ಮ ಕಂಪ್ನಿಯಿಂದ ಮಾಡ್ತಿದ್ದೀವಿ. ಈಗ ಬೀಜ ಅಲ್ದಲೆ ಬೇರೆ ಇನ್ನೇನೇನು ಇನ್ಪುಟ್ಸ್ ಮಾಡ್ತಾ ಇದ್ದಿರ್ತಾವೆ? ಬಿತ್ತನೆ ಬೀಜಗಳು, ಮತ್ತು ಇದು ಔಷಧಿ ಹೊಡೆಯುವಂಥ ಕ್ಯಾನ್, ಔಷಧಿ ಸ್ಪ್ರೇಯರ್, ಸ್ಪ್ರೇಯರ್ಗಳನ್ನ ಮಾರ್ತಾ ಇದ್ದೀವಿ. ಟಾರ್ಪಲ್ಗಳ ಮಾರಾಟ ಮಾಡ್ತಾ ಇದ್ದೀವಿ. ಔಷಧಿನೂ ಮಾರ್ತೀರಾ? ಹೌದು ಸರ್. ಕ್ರಿಮಿನಾಶಕಗಳು ಮಾರ್ತೀರಿ? ಅದು ಮತ್ತೆ ರೇಷ್ಮೆಗೆ ಸಂಬಂಧಪಟ್ಟಂತಹ ಮಲ್ಚಿಂಗ್ ಶೀಟು, ಮತ್ತೆ ಸುಣ್ಣ, ರೇಷ್ಮೆ, ಅದು ಮತ್ತೆ ಗೊಬ್ಬರಗಳನ್ನ ಮಾರಾಟ ಮಾಡ್ತೀವಿ ಸರ್. ಆರಂಭದ ವರ್ಷದಲ್ಲಿ ನಿಮ್ಮ ಬಿಸ್ನೆಸ್ ಎಷ್ಟಿತ್ತು ಸರ್? ಆರಂಭದ ವರ್ಷದಲ್ಲಿ 544,000 ಚಿಲ್ಲರೆ ಅಷ್ಟು ನಮ್ಮಲ್ಲಿ ಟರ್ನ್ ಓವರ್ ಇತ್ತು ಸರ್. ಒಂದು ವರ್ಷಕ್ಕೆ ಪ್ರಾರಂಭ ಆದಾಗ. ಓಕೆ, ನೆಕ್ಸ್ಟ್ ಇಯರ್ ಎಷ್ಟಾಯಿತು? ನೆಕ್ಸ್ಟ್ ಇಯರು 17,50,000 ಎರಡನೇ ವರ್ಷಕ್ಕೆ ಆಯಿತು ಸರ್. ಮೂರನೇ ವರ್ಷಕ್ಕೆ 19,40,000 ಅಷ್ಟು ಟರ್ನ್ ಓವರ್ ಆಗಿದೆ ಸರ್. ಅಂದರೆ ಈ ಮೂರನೇ ವರ್ಷದಲ್ಲಿ ಇದ್ದೀರಿ? ಮೂರನೇ ವರ್ಷದ ಮುಗಿದ ಇವಾಗ 4ನೇ ವರ್ಷಕ್ಕೆ ನಾವು ಬಂದಿದ್ದೀವಿ ಸರ್. 4ನೇ ವರ್ಷಕ್ಕೆ ಏನು ಯೋಜನೆ ತಮ್ಮ, ಎಷ್ಟು ಲಕ್ಷ ಮಾಡಬೇಕು ಅಂತ? ಸರ್, ನಾವು 1,20,000 ನಾವು ಅಂದಾಜು ಬಿಸ್ನೆಸ್ ಪ್ಲಾನಿಂಗನ್ನು ಮಾಡ್ಕೊಂಡಿದ್ದೀವಿ ಸರ್. ಆಲ್ರೆಡಿ ಈಗ 17,00,000 1 crore ಮಾಡ್ತೀವಿ ಸರ್. ಖಂಡಿತ ಸಾಧ್ಯ ಆಗುತ್ತೆ? ಖಂಡಿತ ಮಾಡ್ತೀವಿ ಸರ್. ಹೇಗೆ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ನಮಗೆ ಅಷ್ಟೊಂದು ಅನುಭವದ ಕೊರತೆ ಇತ್ತು, ನಮಗೆ ಅಷ್ಟೊಂದು ಏನೋ ಗೊತ್ತಾಗ್ತಿರಲಿಲ್ಲ. ಇವಾಗ ಬೇಸಾಯ ತಜ್ಞರು ಇರ್ಬೋದು, ಮತ್ತು ಮಾರ್ಕೆಟಿಂಗ್ ವಿಭಾಗದಿಂದ ನಮಗೆ ಭಾಳಷ್ಟು ತರಬೇತಿಗಳನ್ನ ಕೊಟ್ಟಿದ್ದಾರೆ. ನಮಗೆ ಔಟ್ಪುಟ್ ಬಿಸ್ನೆಸ್ಸು ತುಂಬ ಜಾಸ್ತಿ ಮಾಡಿದ್ರೆ ನಮ್ಮ ಖಂಡಿತ ನಮ್ಮ ಗುರಿನ ನಾವು ಮುಟ್ಬೋದು ಸರ್, ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಹೇಳಿ ನಂಜುಂಡಸ್ವಾಮಿಗಳೇ, ಈಗ ತಾವು ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡ್ತೀರಿ, ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದ್ರ ಬಗ್ಗೆ ಸಲಹೆ ಕೊಡ್ತೀರಿ, ಆಮೇಲೆ ಇನ್ನೂ ಏನೇನು ಕೆಲಸ ಮಾಡ್ತೀರಿ? ಇದಲ್ಲದೆ ನಾವು FIJನಲ್ಲಿ ಏನು ಸಭೆ ಮಾಡ್ತೀವಿ, ಅದರಲ್ಲಿ ಕೆಲವು ಆಸಕ್ತ ರೈತರುಗಳನ್ನು ನಾವು ಗುರುತಿಸಿ ಡೆಮಾನ್ಸ್ಟ್ರೇಷನ್ಗಳನ್ನ ಕಂಡಕ್ಟ್ ಮಾಡುವಂಥದ್ದು ಒಂದು ಮುಖ್ಯವಾಗಿ ಪ್ರತ್ಯಕ್ಷತೆಗಳನ್ನ ಮಾಡುವಂಥದ್ದು. ಮುಖ್ಯವಾಗಿ ಏನಪ್ಪ ಅಂದ್ರೆ, ಸಾವಯವ ಪದ್ಧತಿನಲ್ಲಿ ಯಾವ ರೀತಿ ಬೆಳೆಗಳು ಬೆಳಿಬೇಕು, ಖರ್ಚನ್ನ ಕಡಿಮೆ ಮಾಡೋಕ್ಕೆ, ಈಗ ಉದಾಹರಣೆ ಜೀವಾಮೃತ ತಯಾರಿಕೆ ಆ ಥರ, ಗೋಕೃಪಾಮೃತ ತಯಾರಿಕೆ ಆ ಥರ. ಸೊ ಇದಲ್ಲದೆ ನಾವು ಉತ್ಕೃಷ್ಟ ಗೊಬ್ಬರಗಳನ್ನ ನಾವು ನಮ್ಮಲ್ಲೇ ಯಾಕೆ ನಾವು ತಯಾರು ಮಾಡ್ಕೋಬಾರ್ದು? ಈಗ ಎಲ್ಲ ಕಡೆ ಡಾಕ್ಟರ್ ಸಾಯಿಲ್ ಅಂತ ಬರುತ್ತೆ, ಅದು ಕಾಸ್ಟು ಜಾಸ್ತಿ, ಅದು ರೈತನಿಗೆ ಕೊಂಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ನಿಲುಕದ ಒಂದು ನಕ್ಷತ್ರ. ಕೊಂಡ್ಕೊಂಡು ಸ್ಮಾಲ್ ಕ್ವಾಂಟಿಟೀಲಿ ಕೊಂಡ್ಕೋಬೋದು, ಆದರೆ ನಮ್ಮಲ್ಲೇ ಟ್ರೈಕೋಡರ್ಮಾ, ಸೂಡೋಮೊನಾಸು, ಅಜ್ಡೋಬ್ಯಾಕ್ಟರು, ಮತ್ತು ಈ ಕೆಮ್ಮಣ್ಣು, ಮತ್ತು ಗೊಬ್ಬರ ಸ್ವಲ್ಪ ಪ್ರಮಾಣದಲ್ಲಿ, ಕೋಳಿ ಗೊಬ್ಬರ, ಇವನ್ನೆಲ್ಲ ಮಿಕ್ಸ್ ಮಾಡಿ 21 ದಿನ ನೆರಳಿನಲ್ಲಿ ನಾವು ಅದನ್ನು ಇಟ್ಟು ನಾವು ಅದು ಭೂಮಿಗೆ ಚಿಕಿತ್ಸೆ ಮಾಡೋದ್ರ ಮುಖಾಂತರ ಮಣ್ಣು ಕೂಡ ಆರೋಗ್ಯ ಆಗುತ್ತೆ, ಫಲವತ್ತತೆನೂ ಕೂಡ ಹೆಚ್ಚಾಗುತ್ತೆ, ಇಳುವರಿಗೂ ಕೂಡ ಒಳ್ಳೆ ದಾರಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಬೆಳೆ ಹಾಕೋಕ್ಕೂ ಮೊದಲೇ ಹಸಿರೆಲೆ ಗೊಬ್ಬರಗಳನ್ನು ನಾವು ಸೇರಿಸುವಂಥದ್ದು ಆ ಭಾಗದಲ್ಲಿ ಯಾರು ಮಾಡಲ್ಲ. ಅದು ನಾವು ಮೇಜರಾಗಿ ಸಾವಯವ ಇಂಗಾಲನ ಹೆಚ್ಚಿಗೆ ಮಾಡಬೇಕು ಅನ್ನೋದು ನಮ್ಮದು ಮೂಲ ತತ್ವ. ಈ ಸಾವಯವ ಇಂಗಾಲ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಮಣ್ಣು ತನಗೆ ತಾನೇ ಆರೋಗ್ಯ ಸ್ಥಿತಿಗೆ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ಪ್ರಾರಂಭ ಮಾಡಿದೆ. ಅಂದರೆ ಪ್ರಾತ್ಯಕ್ಷಿಕೆಗಳ ಮೂಲಕ ವ್ಯವಸಾಯದ ವೆಚ್ಚವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಯಾವ ರೀತಿ ವ್ಯವಸಾಯ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಅಲ್ವೇ? ಹೌದು. ಆಮೇಲೆ ಸೊ ಈ ಕಟಾವಿನ ನಂತರ, ಕಟಾವಿಗೂ ಮೊದಲೇ ನಾವು ಒಂದು ಕ್ರಾಪ್ ಪ್ಲಾನಿಂಗ್ ಮಾಡುವಾಗಲೇ ಯಾವ ಸೀಸನಲ್ಲಿ ಯಾವ್ದು ಬೇಡಿಕೆ ಬರುತ್ತೆ ಅನ್ನುವಂಥದ್ದನ್ನ ನಾವು ರೈತರಿಗೆ ಮೇಜರ್ ಮ್ಯಾಂಡೇಟ್ ಮಾಡಿಕೊಡ್ತೀವಿ. ಕೆಲವೊಂದು ಸೀಸನ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಬೆಳೆದ್ರೆ ನಮಗೆ ಬೆಲೆ ಸಿಗಲ್ಲ. ಈಗ ಚೆಂಡು ಯಾವುದೋ ಒಂದು ಟೈಮಲ್ಲಿ ಬೆಳೆದ್ರೆ ಉಪಯೋಗ ಆಗಲ್ಲ, ಅದು ಆಯುಧ ಪೂಜೆ ಟೈಮು, ಗೌರಿ ಹಬ್ಬದ ಸೀಸನ್ನಲ್ಲಿ ಚೆಂಡು ಬೆಳೆದ್ರೆ ನಮಗೆ ಅದಕ್ಕೂ ಒಂದು ಬೆಲೆ ಸಿಗುತ್ತೆ, ಮತ್ತು ರಾಗಿ ತ್ರೋಟ್ ಇದು ಸಿಗುತ್ತೆ, ಮೇಜು ತ್ರೋಟ್ ಸಿಗುತ್ತೆ. ಬಟ್ ಟೊಮ್ಯಾಟೋ ಈ ಥರ ತರಕಾರಿಗಳು ಚಳಿಗಾಲದ ಟೈಮ್ನಲ್ಲಿ ಬೆಳುತ್ತೆ ಅಂತಂದರೆ ಇಳುವರಿನೂ ಕೂಡ ಕಡಿಮೆ ಆಗಿಬಿಡುತ್ತೆ, ಮತ್ತು ಬೆಲೆನೂ ಕೂಡ ಅಷ್ಟು ಇದಾಗಿ ಸಿಗಲ್ಲ. ವೈಜ್ಞಾನಿಕ ಮಾಹಿತಿನೂ ತಾವು ಕೊಡ್ತೀವಿ, ಯಾಕೆ ಬೆಳಿಬೇಕು, ಏನು ಬೆಳಿಬೇಕು. ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಹೇಳಿ. ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟು ಬೆಲೆ ಕಡಿಮೆ ಇದ್ದಾಗ ನಾವು ಯಾವ ಥರ ಕಡಿಮೆ ಖರ್ಚಿನಲ್ಲಿ ಶೇಖರಣೆ ಮಾಡಿ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಅವ್ರಿಗೆ ಮಾಹಿತಿ ನೀಡ್ತೀವಿ. ಪವನ್ ಅವರೇ, ಈಗ ರೈತರು ಹೆಚ್ಚಿಗೆ ಬೆಳೆದ್ಬಿಟ್ರೆ ನೀವು ರೈತ ಉತ್ಪಾದಕ ಕಂಪ್ನಿಯಿಂದ ಅದನ್ನು ಮಾರಕ್ಕೆ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ಇಲ್ಲ ಸರ್, ಖಂಡಿತ ಹಂಗೇನಾಗಲ್ಲ ಅನ್ಸಲ್ಲ. ನಾವು ಅವ್ರ ಹತ್ರ ನೇರವಾಗಿ ನಾವು ಖರೀದಿ ಮಾಡಿ, ನಮ್ಮಲ್ಲಿ ಒಂದು ದಾಸ್ತಾನು ಇದೆ, ನಮ್ಮಲ್ಲಿ ಮಳಿಗೆ ಇದೆ, ನಾವು ಅಲ್ಲಿಗೆ ದಾಸ್ತಾನು ಮಾಡ್ತೀವಿ ಸರ್, ಅಲ್ಲಿ ಅಲ್ಲಿ ಇಟ್ಕೊಳ್ತೀವಿ, ಮತ್ತೆ ನಮಗೆ ಆರ್ಡರ್ ಬಂದಿದ್ದನ್ನು ನಾವು ಮಾರ್ಕೆಟಿಂಗ್ಗೆ ಕಳಿಸ್ಕೊಡ್ತೀವಿ ಸರ್. ಓಕೆ, ಈಗೇನು ಮಾರಾಟಗಾರರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ, ನಾವು ಮಾರ್ತೀವಿ ಅಂದ್ರಲ್ಲ, ಈ ಥರ ಸಂಪರ್ಕನ ಯಾವ ಥರ ಸಾಧ್ಯ ಮಾಡ್ಕೊಂಡ್ರಿ ಸರ್? ನಬಾರ್ಡ್ ಸಂಸ್ಥೆಯಿಂದ ಒಂದು ಕೃಷಿಕಲ್ಪ ಟೀಮ್ ಜೊತೆ, ಕೃಷಿಕಲ್ಪ ಫೌಂಡೇಶನ್ ಅನ್ನೋದೊಂದು ಮಾರ್ಕೆಟಿಂಗ್ ಟೀಮ್, ಅವ್ರನ್ನ ನಮ್ಮ FPOಗಳಿಗೆ ಕಳಿಸ್ಕೊಟ್ಟಿದ್ರು ಸರ್, ಮಾರ್ಕೆಟಿಂಗ್ನ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ. ಸೊ ಅವರು ಬಂದು ನಮಗೆ ಮಾರ್ಕೆಟ್ಗೆ ಫೀಲ್ಡ್ಗೆ ಕರ್ಕೊಂಡೋಗಿ, ಸೊ ಈಗ ಒಂದು ಎಳ್ನೀರು ಟೆಂಡರ್ ಕೋಕೋನಟ್ಟು, ಅದನ್ನು ಯಾವ ರೀತಿ ಗ್ರೇಡಿಂಗ್ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಅದನ್ನು ಕಳಿಸ್ಕೊಡ್ಬೇಕು, ಮಾರ್ಕೆಟಿಂಗ್ ಇದು ಮಾಡಿ ರೈತರ ಹತ್ರ ಖರೀದಿ ಮಾಡಿ ನಾವು ಮಾರ್ಕೆಟ್ಗೆ ಯಾವ ರೀತಿ ಕಳಿಸ್ಕೊಡ್ಬೇಕು ಅಂತೇಳಿ ಎಲ್ಲ ರೀತಿ ತರಬೇತಿಯನ್ನು ಕೊಟ್ಟಿದ್ದಾರೆ ಸರ್ ನಮಗೆ. ಆ ರೀತಿ ಎಲ್ಲ ಬೆಳೆಗಳ ಬಗ್ಗೆನೂ ನಮಗೆ ಮಾಹಿತಿಯನ್ನು ಕೊಟ್ಟು, ತರಬೇತಿಗಳನ್ನ ಕೊಟ್ಟು, ನಾವು ರೈತರಿಂದ ನೇರವಾಗಿ ಖರೀದಿ ಮಾಡಿ ನಾವು ಕಂಪ್ನಿಗಳಿಗೆ ಅದನ್ನು ಕಳಿಸ್ಕೊಡ್ತೀವಿ ಸರ್. ಅಂದರೆ ಮೊದಲಿಗೆ ಕಂಪ್ನಿ ಜೊತೆ ಒಪ್ಪಂದ ಮಾಡ್ಕೊಳ್ತೀವಿ ಸರ್, ಒಪ್ಪಂದ ಮಾಡ್ಕೊಳ್ತೀವಿ ಸರ್. ಮಾಡ್ಕೋತೀರಾ? ಇಂತಿಂಥದ್ದು ಇಷ್ಟಿಷ್ಟು ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ ಸರ್. ಆಮೇಲೆ ನೀವು ರೈತರಿಂದ ಅದನ್ನು ಖರೀದಿ ಮಾಡ್ತೀರಾ? ಸೊ ರೈತರು ಅಂದರೆ ನಿಮ್ಮ ಷೇರುದಾರರು? ಷೇರುದಾರರು ಫಸ್ಟ್, ಮೊದಲನೇ ಆದ್ಯತೆ ಷೇರುದಾರರಿಗೆ ಸರ್. ಸರಿ, ಷೇರುದಾರ ಹತ್ರ ನಮ್ಮ ಸಿಕ್ಕಿಲ್ಲ ಅಂತ ಹೇಳಿದಾಗ, ಆ ಬೆಳೆ ನಮ್ಗೆ ಸಿಕ್ಕಿಲ್ಲ ಅಂದಾಗ ನಾವು ಬೇರೆ ರೈತರ ಹತ್ರ ಖರೀದಿ ಮಾಡ್ತೀವಿ ಸರ್. ಈ ಖರೀದಿ ಮಾಡೋದಕ್ಕೆ ಬೇಕಾದಂಥ ಲೈಸೆನ್ಸ್ ಅನ್ನು ಪಡ್ಕೊಂಡಿದ್ದೀರಾ? ಹೌದು ಸರ್, ಎಲ್ಲ ರೀತಿಯ ಲೈಸೆನ್ಸ್ಗಳನ್ನು ತಗೊಂಡಿದ್ದೀವಿ ಸರ್. ತಗೊಂಡಿದ್ದೀರಿ. APMC ನಲ್ಲಿ ಏನಾದರೂ ತಾವು ಮಳಿಗೆ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ಸರ್ ಮಾಡಿಲ್ಲ. ನಮ್ಮ ಕಂಪ್ನಿಯ ಗೋಡೌನ್ಗೂ ಮತ್ತು ಮಳೆ APMC ಮಳಿಗೆಗೂ 15 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಮುಂದೆ ನಮ್ಗೆ ಅವಶ್ಯಕತೆ ಇದ್ರೆ ತಗೋಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿಲಿ ಚರ್ಚೆ ಆಗಿದೆ ಸರ್. ಮಾಡಿದಿರಿ ಅಂದ್ರೆ ಈಗ ನೀವೇನ್ ಖರೀದಿ ಮಾಡ್ತೀರಿ ಅದನ್ನ ಇಟ್ಕೊಳಕ್ ನಿಮ್ಮ ಹತ್ರ ಗೋದಾಮ್ ಸಾಕು? ಇದೆ ಸರ್. ಈಗ ಖರೀದಿ ಎಲ್ಲಿ ಮಾಡ್ತೀರಿ? APMC ನಲ್ಲಿ ಮಾಡ್ತೀರಾ? ಇಲ್ಲ ಸರ್, ರೈತರ ಹತ್ರ ಮಾಡ್ತೀವಿ ಸರ್. ರೈತರ ಜಮೀನಿಗೆ ಹೋಗ್ತೀರಿ, ಅಲ್ಲೇ ಉತ್ಪನ್ನಗಳನ್ನು ಖರೀದಿ ಮಾಡ್ತೀರಿ ಅಲ್ವಾ? ಹೌದು ಸರ್. ಈಗ ಹಣ ಪಾವತಿ ಮಾಡೋದಕ್ಕೆ ನಿಮ್ಮ ಹತ್ರ ಬಂಡವಾಳ ಇದೆಯಾ? ಬಂಡವಾಳ ಇದೆ ಸರ್, ನಮ್ದು ಕಂಪನಿ ಖಾತೆಯಲ್ಲಿ ನಮ್ದು ಹಣ ಇರುತ್ತೆ. ರೈತರ ಹತ್ರ ನಾವು ನೇರವಾಗಿ ಖರೀದಿ ಮಾಡಿದ ನಂತರ ರೈತರಿಗೆ ನಾವು ಚೆಕ್ ಮುಖಾಂತರ ಅವರಿಗೆ ಹಣ ಕೊಡ್ತೀವಿ ಸರ್. ಹೀಗಾಗಿ ವಿಶ್ವಾಸ ಬೆಳೀತಾ ಇದೆ. ಹೌದು ಸರ್. ಈಗ ನಿಮ್ ಕೌಂಟರ್ ಸೇಲ್ಸ್ ಇದೆಯಲ್ಲ, ನೀವೊಂದು ಅಂಗಡಿ ಮಾಡಿದಿರಲ್ಲ, ಅದರಲ್ಲಿ ನಿಮ್ ಷೇರ್ದಾರ ಎಲ್ಲರೂ ಬಂದು ವ್ಯಾಪಾರ ಮಾಡ್ತಾರೆ? ಬರ್ತಾರೆ ಸರ್, ಬರ್ತಾರೆ ಸರ್. ಬೇರೆ ಕಡೆ ಹೋಗಲ್ವಾ? ನಮ್ಮಲ್ಲಿ ಸಿಗದಂತ ಪದಾರ್ಥಗಳು ಏನೋ ಸಿಕ್ಕಿಲ್ಲ ಅಂದಾಗ ಬೇರೆ ಕಡೆ ಹೋಗ್ತಾರೆ ಸರ್. ಅಂದ್ರೆ ನಿಮ್ಮಲ್ಲಿ ಏನ್ ಸಿಗುತ್ತೆ ಅದನ್ನೆಲ್ಲ ನಿಮ್ ಷೇರ್ ನಿಮ್ಮ ಹತ್ರನೇ ತಗೋತಾರೆ? ನಂಬಿಕೆ ಇದೆ ನಿಮ್ಗೆ? ನಂಬಿಕೆ ಇದೆ ಸರ್. ಈಗ ಹೇಳಿದ್ರಲ್ಲ 1,00,000 ಕೋಟಿ ಬಿಸ್ನೆಸ್ ಮಾಡ್ತೀವಿ ಅಂತ ಸರ್, ಏನ್ ಮಾಡ್ತೀರಿ ಸರ್? ನಾವು ಔಟ್ಪುಟ್ ಬಿಸ್ನೆಸ್ ಅಲ್ಲಿ ಇವಾಗ ನಮ್ಮಲ್ಲಿ ಜೋಳ ಜಾಸ್ತಿ ಸಿಗುತ್ತೆ ಸರ್. ಆಯ್ತು. ಜೋಳ ಮತ್ತೆ ಈಗ ಭತ್ತ ಸೀಸನ್ ಅಲ್ಲಿ ಭತ್ತ ಸಿಗುತ್ತೆ ಜಾಸ್ತಿ, ಅದನ್ನ ನಾವು ಖರೀದಿ ಮಾಡಿ ಮಾರಾಟ ಮಾಡ್ತೀವಿ ಸರ್. ಮತ್ತೆ ಇನ್ಪುಟ್ ಬಿಸ್ನೆಸ್ ಅಲ್ಲೂ ನಮಗೆ ಟಾರ್ಪಲ್ಲು ಮತ್ತೆ ಗೊಬ್ಬರಗಳು ಈ ತರದ್ದೆಲ್ಲ ಮಾರಾಟ ಮಾಡ್ತಿರ್ತದೆ. ಎರಡು ಸೇರಿ ನಮ್ಗೆ ಇನ್ಪುಟ್ ಔಟ್ಪುಟ್ ಎರಡು ಸೇರಿ ಆಗುತ್ತೆ. ಕಳೆದ 3 ವರ್ಷದಿಂದ ತಾವು ಇದನ್ನೇ ಮಾಡಿದಿರಿ? ಮಾಡಿದ್ವಿ ಸರ್, ಬಟ್ ನಮ್ಗೆ ಅಷ್ಟೊಂದು ಮಾರ್ಕೆಟಿಂಗ್ ಬಗ್ಗೆ ನಮ್ಗೆ ಅಷ್ಟೊಂದು ತರಬೇತಿ ಇರಲಿಲ್ಲ, ಮತ್ತೆ ಮಾರ್ಕೆಟಿಂಗ್ ವ್ಯವಸ್ಥೆ ನಮ್ಗೆ ಅಷ್ಟು ಚೆನ್ನಾಗಿರ್ಲಿಲ್ಲ ಸರ್. ಇವಾಗ ಗೊತ್ತಾಗಿದೆ ಸರ್ ಮಾರ್ಕೆಟಿಂಗ್ ಬಗ್ಗೆ. ಇವಾಗ ಆಲ್ರೆಡಿ ಒಂದು ಜೋಳದ ಒಂದು ನಮ್ಗೆ ಇವಾಗ ಅಗ್ರಿಮೆಂಟ್ ಆಗ್ತಾ ಇದೆ, ಅದು ಇನ್ನೇನೋ ಆಗಿ ನಾಳೆ ಇದರಲ್ಲಿ ನಾವು ಒಂದು ಕಳಿಸ್ತಾ ಇದೀವಿ. ಅದಾಯ್ತು ಅಂದ್ರೆ ನಮ್ಗೆ ಕಂಟಿನ್ಯೂ ಆಗಿ ಅದು ಆಗ್ತಾ ಇರುತ್ತೆ ಸರ್. ಹಂಗಾಗಿ ನಮ್ಗೆ ಎಷ್ಟು ಮಾರಾಟ ಮಾಡುವಂಥದ್ದು ಜೋಳದ್ದು? ಅವರು ಸುಮಾರು ಒಂದು 100 ಟನ್ ವರೆಗೂ ನಮಗೆ ಕೇಳಿದ್ದಾರೆ ಸರ್. ಅಗ್ರಿಮೆಂಟ್ ಆಗಿದೆ, ಅದು ಇನ್ನೇನು ಆಗುವಂಥದ್ದಲ್ಲಿ ಇದೆ ಸರ್. ಆದರೆ ಅದು ನಿರಂತರವಾಗಿ ಹೋಗ್ತಾ ಇರುತ್ತೆ. ನಮಗೆ ಲೆಕ್ಕದ ಮೇಲೆ ಹೇಳ್ತಾ ಇದೀವಿ ಸರ್, 1,50,000 ಕೋಟಿ ವರೆಗೂ ಮಾಡ್ತೀವಿ ಸರ್. ಬರೀ ಜೋಳನೇ ಅಲ್ಲ, ಅದ್ರ ಜೊತೆಗೆ ಭತ್ತ ಮತ್ತು ತೆಂಗಿನಕಾಯಿ. ಈಗ ಎಳ್ಳು ಸೀಸನ್ ಬರ್ತಾ ಇದೆ, ಎಳ್ಳು ಕೂಡ ಖರೀದಿ ಮಾಡ್ತೀವಿ ಸರ್. ರೈತರ ಹತ್ರ ಏನೇನು ಸಿಗುತ್ತೆ ಅದ್ರ ಜೊತೆಗೆ ಈಗ ಟೊಮೊಟೊ ತರಕಾರಿಗಳು ಅದು ನಮ್ಗೆ ಆರ್ಡರ್ ಬಂದರೆ ಅದನ್ನು ಕೂಡ ನಾವು ಖರೀದಿ ಮಾಡಿ ಮಾರಾಟ ಮಾಡ್ತೀವಿ ಸರ್. ಹೇಳಿ ಸರ್, ಇನ್ನೇನೇನು ಕೆಲಸ ಮಾಡ್ತೀರಿ ತಾವು? ಸರ್, ಇದಲ್ದೇ ನಾವು ಸ್ವಲ್ಪ ಮಾರ್ಕೆಟಿಂಗು ಕೂಡ ಮಾರಾಟಕ್ಕೂ ಕೂಡ ಗಮನ ಹರಿಸ್ತಾ ಇದ್ದೀವಿ. ಈಗ ಅದರಲ್ಲಿ ಪ್ರಮುಖವಾಗಿ ಈಗ ತೆಂಡೇಕರ್ನಲ್ಲಿ ಒಂದು ಫುಡ್ ಪಾರ್ಕ್ ಅಂತ ಇದೆ, ಅಲ್ಲಿ JDN ನ್ಯೂಟ್ರಿಷನ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಜೊತೆ ನಾವೇ ಸಂಪರ್ಕ ಮಾಡಿ ಈ ಬಿಜಿಪುರ ಹೋಬಳಿ ವ್ಯಾಪ್ತಿನಲ್ಲಿ ಇರುವಂಥ ಮೆಕ್ಕೆಜೋಳದ ತಳಿ ಇದ್ದು ಅದು ಕಟಾವು ಬಂದ ನಂತರ ಏನು ಬೀಜ ಐತೆ ಆ ಸ್ಯಾಂಪಲ್ನ ಕೊಟ್ಟು ಅವ್ರಿಗೆ ತೋರಿಸಿ ಅವ್ರ ಹತ್ರ ಎರಡು ಮೂರು ಸರಣಿ ಸಭೆಗಳನ್ನೆಲ್ಲ ಮಾಡಿ ಅಂತಿಮವಾಗಿ ಈಗ ಅವರು ನಾಳೆ ಆರ್ಡ್ರ್ ಕೊಡಲಿಕ್ಕೆ ಸಭೆ ಕರೆದಿದ್ದಾರೆ ಸರ್. ಒಂದು ತಿಂಗಳು ಟೈಮ್ನಲ್ಲಿ 100 ಟನ್ನು ಇದು 25 ಲಕ್ಷ ರೂಪಾಯಿ ಮೌಲ್ಯದ್ದು ಒಂದು ಆರ್ಡ್ರ್ ಈಗ ಆ ಎಫ್ ಪಿಒಗೆ ಸಿಗ್ತಾ ಇದೆ. ಅವರು ಈಗ ಹೇಳಿದ್ದನ್ನೇ ನೀವು ಮತ್ತಿನ್ನೊಂದ್ಸರಿ ಹೇಳ್ತಾ ಇದ್ದೀರಿ. ಹೌದು, ಈಗ ಅದು ನಾನೇ ಮೂಲತಃ ಮೂವ್ ಮಾಡಿದ್ವಿ. ಓಕೆ, ಅದು ಈಗ ಮೆಕ್ಕೆಜೋಳ ಓಕೆ ಆಗಿದೆ. ಈಗ ಬಹುಶಃ ಈ ವಾರದಲ್ಲಿ ನಾವು ಒಂದು 28 ಟನ್ ಈಗ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಇದಲ್ಲದೆ ಕೂಡ ನಾವು ಮೇಜರ್ಗೆ ಪ್ರವಾಸಗಳು ಕರ್ಕೊಂಡು ಹೋಗೋದನ್ನು ಕೂಡ ನಾವು ಹೊರಗಡೆ, ಈ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ಮೇಳಗಳಿರ್ಬೋದು, ಆಯ್ದ ಆಸಕ್ತ ರೈತರುಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸುವಂಥದ್ದು. ಇದರಿಂದ ಏನು ಪ್ರಯೋಜನ? ಅಲ್ಲಿಂದ ಅವ್ರಿಗೆ ಜ್ಞಾನ ಬೆಳೆಸ್ಕೊಳ್ತಾರೆ, ಮತ್ತು ಈ ಹೊಸ ಹೊಸ ತಂತ್ರಜ್ಞಾನಗಳನ್ನ ಯಾವ ರೀತಿ ನಮ್ಮ ಇದಕ್ಕೆ ಅಡಾಪ್ಟ್ ಮಾಡ್ಕೋಬೋದು, ನಮ್ಮಲ್ಲಿರುವಂಥ ಮೂಲ ಬಂಡವಾಳ ಅಥವಾ ಬಿಜಿಪುರದ ಎಫ್ ಪಿ ಒ ಕಡೆ ಸಿಗುವಂಥ ಒಂದು ಸಹಾಯ ಮುಖಾಂತರ ನಾವು ಯಾವ ಥರ ಬೇಸಾಯದಲ್ಲಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೋದು ಅನ್ನೋದು ಕೂಡ ಇದು ಮಾಡ್ಬೋದು. ರಾಗಿನ ಮುಂಚೆ ಯಾರು ಬೆಳೆಯೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಆಹಾರಕ್ಕಾಗಿ ಅವ್ರು ಬೆಳ್ಕೊಳ್ಳೋರು, ಮುದ್ದೆಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು. ಅಂದರೆ ಈಗ ರಾಗಿ ಒಂದು ಲಾಭದಾಯಕವಾದ ಬೆಳೆ ಅಂತ ತಮಗನ್ಸುತ್ತಾ? ಖಂಡಿತವಾಗೂ ಅನಿಸುತ್ತೆ ಸರ್. ಹೇಗೆ? ಕಾರಣ ಏನಪ್ಪ ಅಂತಂದರೆ ಈಗ ಮನುಷ್ಯನ ಆರೋಗ್ಯದಲ್ಲಿ ರಾಗಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದು ಒಂದು. ಎರಡನೇದು, ಈಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದಕ್ಕೂ ಕನಿಷ್ಠ ಬೆಂಬಲ ಬೆಲೆನೂ ಕೂಡ ಈಗ 4,300 ಚಿಲ್ಲರೆ ಇದ್ದದ್ದು ಈಗ 4,800 ಚಿಲ್ಲರೆಗೆ ಹೋಗಿದೆ. ಮತ್ತು ರಾಗಿ ಬೆಳೆಯೇ ಖರ್ಚು ಕಡಿಮೆ, ಮತ್ತು ರೋಗ ರುಜಿನಗಳು ಕೂಡ ಕಡಿಮೆ, ಗೊಬ್ಬರ ಇವು ಕಡಿಮೆ, ನೀರು ಹಾಕೋ ಕೊಡುವಂಥ ಪ್ರಮಾಣನೂ ಕೂಡ ಕಡಿಮೆ. ಹಾಗಾಗಿ ಇದು 105 ದಿವಸ ಇರ್ಬೋದು, 90 ದಿವಸದ್ದು ಇರ್ಬೋದು, ಈ ತಳಿಗಳು ಕೂಡ ಅದಾವೆ. ಅಲ್ಪ ಕಾಲದಲ್ಲಿ ಒಳ್ಳೆ ಬೆಳೆ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ರೈತ ಬರೀ ವ್ಯವಸಾಯ ಒಂದೇ ಮಾಡಿಲ್ಲ, ಅವನ ಜೊತೆಗೆ ಈ ಸಾಕಾಣಿಕೆನೂ ಕೂಡ ಅವನು ಜೊತೆ ಜೊತೆನಲ್ಲೇ ಮಾಡ್ಕೊಳ್ತಿರೋದ್ರಿಂದ ಹಸು ಇರ್ಬೋದು, ಕುರಿ ಮೇಕೆ ಇರ್ಬೋದು. ಇದು ರಾಗಿ ಹುಲ್ಲು ಕೂಡ ಒಂದು ಉತ್ಕೃಷ್ಟವಾದ ಒಂದು ಆಹಾರ ಅವಕ್ಕೆ. ಈಗ ಎಲ್ಲ ಕಡೆ ಹೋಗಿ ನೋಡಿದ್ರು, ಮೊದಲೆಲ್ಲ ಹಳ್ಳಿಗಳಲ್ಲಿ ನಾವು 30-40 ವರ್ಷದಲ್ಲಿ ನೋಡಿದಾಗ ಗೋಮಾಳ ಅಂತ ಇರ್ತಿತ್ತು, ಅಂದರೆ ಮೇಯ್ಲಿಕ್ಕೆ ಅದಕ್ಕೆ ಆದಂಥ ಒಂದು ಪರ್ಟಿಕ್ಯುಲರ್ ಜಾಗ. ಈಗ ತೇವ್ರಿಗಳನ್ನೇ ಬಿಡಲ್ಲ ಮೇಯ್ಲಿಕ್ಕೆ, ಗೋಮಾಳ ಎಲ್ಲಿ ಬರಬೇಕು, ತೇವ್ರಿನೇ ಇಲ್ಲೇ. ಈಗ ನಮಗೆ ಕಂಡಾಗೆ ನಮ್ಮ ಅಪ್ಪ ಜಮೀನಲ್ಲಿ ಒಂದು ಬಸ್ ಓಡಾಡೋ ರೀತಿಗೆ ತೇವ್ರಿಗಳಿದ್ದವು, ಈಗ ನಾವು ನಡೆದಾಡೋಕ್ಕೆ ಆಗಲ್ಲ, ಆ ಥರದ ತೇವ್ರಿಗಳು ಬಂದು ಕೂತಿವೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಈ ಹುಲ್ಲು ಕೂಡ ಅವ್ರಿಗೆ ಪ್ರಮುಖ ಪಾತ್ರ ವಹಿಸಿದ್ರೆ ರಾಗಿ ಬೆಳೆದ್ರೆ ಆದಾಯ ಇದೆ ಅಂತ. ಆದಾಯ ಇದೆ, ಖರ್ಚು ಕಡಿಮೆ. ಪವನ್ ಅವರು ತಾವೇನೋ ಹೇಳ್ತಾ ಇದ್ರಿ, ರಾಗಿ ಮೌಲ್ಯವರ್ಧನೆ ಎಲ್ಲ ಮಾಡ್ತೀವಿ, ಏನೇನು ಮಾಡ್ತೀರಿ ರಾಗಿನಲ್ಲಿ? ಸರ್, ರಾಗಿನಲ್ಲಿ ರಾಗಿ ಮಾಲ್ಟ್ ಅಂತ ಮಾಡ್ತೀವಿ, ಮತ್ತು ರಾಗಿ ಮಿಚ್ಚರು, ರಾಗಿ ಬೂಂದಿ ಖಾರ, ರಾಗಿ ನಿಪ್ಪಟ್ಟು, ರಾಗಿ ಹಪ್ಪಳ, ಈ ಥರದ್ದು ಸುಮಾರು ಒಂದು ಜಾಮೂನು ಅಂತ ಬೇರೆ ಕೇಳಿದೆ, ಡ್ರೈ ಕೇಕು, ಡ್ರೈ ಜಾಮೂನು, ಜಾಮೂನು ಮಾಡಿ. ಹೌದು ಸರ್, ಇದೆಲ್ಲ ಈ ಥರದ್ದೆಲ್ಲ ನಾವು ರಾಗಿಯಲ್ಲಿ ಉಪ ಉತ್ಪನ್ನಗಳು ಅಂತೇಳಿ ಮಾಡ್ತೀವಿ ಸರ್. ಯಾರಿಗೆ ತರಬೇತಿ ಕೊಡಿಸಿದ್ರಿ ಇದ್ರ ಸರ್? ಅಲ್ಲಿ ಒಂದು 40 ಜನ ಮಹಿಳೆಯರಿಗೆ ತರಬೇತಿ ಕೊಟ್ಟಿದ್ದಾರೆ. ಅಲ್ಲಿಂದ ಎಲ್ಲಪ್ಪ? ನಮ್ಮ ಕಂಪ್ನಿಯಲ್ಲೇ ಸರ್, ನಮ್ಮ ಕಂಪ್ನಿ ವ್ಯಾಪ್ತಿಯಲ್ಲಿ ಪುರಿಗಾಲಿಯಲ್ಲಿ ನಮ್ಮ ಕಚೇರಿ ಇದೆ ಸರ್. ಸರಿ, ಅಲ್ಲೇ ನಾವು ನಮ್ಮ ಕಚೇರಿಯಲ್ಲೇ ನಮ್ಮ ಶೇರ್ ಹೋಲ್ಡರ್ಸು ರೈತ ಮಹಿಳೆಯರು ಒಂದು 40 ಜನಕ್ಕೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಸರ್. ಎಲ್ಲಿಂದ ತರಬೇತಿ ಕೊಡಿಸಿದ್ರಿ ಅವ್ರಿಗೆ? ಸರ್, ನಮ್ಮ ವಿಕಸನ ಸಂಸ್ಥೆಯಿಂದ ನಮಗೆ ತರಬೇತಿದಾರನ್ನ ಕಳಿಸ್ಕೊಟ್ಟಿದ್ರು ಸರ್, ಅವರಿಂದ ನಾವು ತರಬೇತಿಯನ್ನು ಕೊಡಿಸಿದ್ದೀವಿ. ಆಯಿತು, ಈ ತರಬೇತಿ ಯಾವಾಗ ಕೊಡಿಸಿತ್ತವು? ಸರ್, ಲಾಸ್ಟ್ 2023 ಸರ್. ತರಬೇತಿ ತಗೊಂಡ ಮೇಲೆ ಅವ್ರೀಗ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ? ಮಾಡ್ತಾರೆ ಸರ್. ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನ, ಸಾಧನಗಳನ್ನು ಒದಗಿಸ್ಕೊಡ್ತೀವಿ ಸರ್. ಅದೇ, ಏನೇನು ಒದಗಿಸ್ಕೊಟ್ಟಿದ್ರಿ ಅವ್ರಿಗೆ? ಅದು ಕಚ್ಚಾ ಸಾಮಗ್ರಿಗಳು, ಈಗ ರಾಗಿಯಲ್ಲಿ ರಾಗಿ ಹಿಟ್ಟು ಮಾಡಿಕೊಡ್ಬೇಕು, ಮತ್ತೆ ಸಕ್ಕರೆ, ಕೆಲವೊಂದು ಕಚ್ಚಾ ಸಾಮಗ್ರಿಗಳು ಬೇಕಾಗುತ್ತೆ. ಅದಕ್ಕೆ ಅದಕ್ಕೆ ಏನೇನು ಬೇಕು, ಅದಕ್ಕೆ ಹಪ್ಪಳ ಒತ್ತಕ್ಕೆ ಮಿಷಿನ್ನು, ಆ ಥರದ್ದು ಸ್ಟವ್ವು, ಸಿಲಿಂಡರು, ಈ ಥರದ್ದೆಲ್ಲ ಏನೇನು ಮೂಲ ಸೌಕರ್ಯಗಳು ಬೇಕು ಅದನ್ನೇ ಮಾಡೋದಕ್ಕೆ ಅದನ್ನೆಲ್ಲ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಮಾಡೋಕ್ಕೊಂದು ಜಾಗ ಬೇಕಲ್ಲ? ಜಾಗ ಇದೆ ಸರ್, ನಮ್ಮ ಪಕ್ಕದಲ್ಲೇ ಸೊಸೈಟಿದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಸೊಸೈಟಿದು ಒಂದು ಜಾಗ ಇದೆ ಸರ್, ಅಲ್ಲ ಅದನ್ನು ನಾವು ರೆಂಟ್ಗೆ ತಗೊಂಡು ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಆ ಮಹಿಳೆಯರ ಸಂಘಕ್ಕೆ ಏನಾದರೂ ಹೆಸರು ಕೊಟ್ಕೊಂಡಿದ್ದೀರಾ? ಹೌದು ಸರ್, FIG ಗ್ರೂಪ್ ಅಂತ ಕೊಟ್ಟಿದ್ದೀವಿ. FIG ಗುಂಪು ನಿಮ್ಮ ಕಂಪನಿ ಅಡಿಯಲ್ಲಿ ಸರ್. ನಿಮ್ಮ ಉತ್ಪನ್ನಗಳಿಗೆ ಏನು ಹೆಸರು? ಬಿಜಿಪುರ ರಾಗಿ ಅಂತ ನಮ್ಮ ಕಂಪ್ನಿ ಹೆಸರನ್ನೇ ನಾವು ಇಟ್ಕೊಂಡಿದ್ದೀವಿ ಸರ್. ಬೇರೆ ಹೆಸರೇನು ಕೊಟ್ಟಿಲ್ಲ? ಹೆಸರೇನು ಕೊಟ್ಟಿಲ್ಲ ಸರ್. ಬಿಜಿಪುರ ರಾಗಿ ರೈತ ಉತ್ಪಾದಕರ ಕಂಪನಿ, ಇದರ ಉತ್ಪನ್ನಗಳು ಅದರಲ್ಲಿ ಯಾವ್ದು ಉತ್ಪನ್ನ ಇರುತ್ತೆ? ಈಗ ರಾಗಿ ಬೂಂದಿ ಖಾರ, ಅದರಲ್ಲಿ ರಾಗಿ ಹಪ್ಪಳ ಆ ಥರದ್ದು ಹೆಸರಿರುತ್ತೆ ಸರ್. ಪ್ಯಾಕಿಂಗ್ ಎಲ್ಲ ನೀವೇ ಮಾಡ್ತೀರಿ? ಪ್ಯಾಕಿಂಗ್ ಎಲ್ಲ ಪ್ಯಾಕಿಂಗ್ ಮಿಷಿನ್ ಇದೆ, ಅದರಲ್ಲಿ ಅವರ ಮಹಿಳೆಯರೇ ಮಾಡ್ತಾರೆ ಸರ್. ಓಕೆ, ಅದೇನೋ ಇಲಾಖೆಯಿಂದ ಏನೋ ನೆರವು ತಗೊಂಡು ಒಂದಷ್ಟು ಯಂತ್ರಗಳನ್ನ ಏನೋ ತರಿಸ್ತೀನಿ ಅಂದ್ರೆ. ಹೌದು ಸರ್, ಅದು ಇವಾಗ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಈಗಷ್ಟೇ ನಾವು ಅವ್ರು ಕೇಳಿದಂತ ದಾಖಲೆಗಳೆಲ್ಲ ಸಲ್ಲಿಕೆ ಮಾಡಿದ್ದೀವಿ. ಏನೇನು ತರಿಸ್ತಿದ್ರಿ? ಇವಾಗ ಒಂದು ಮಿನಿ ಟ್ರ್ಯಾಕ್ಟರ್ ಕೊಡ್ತಿದ್ದಾರೆ ಸರ್. ಆಯ್ತು, ಅದನ್ನ ತಗೊಂಡು ಏನು ಮಾಡ್ತೀರಿ? ಅದನ್ನ ನಮ್ಮ ಷೇರ್ದಾರರಿಗೆ ಅಂದ್ರೆ ಇವಾಗ ಬೇರೆ ಖಾಸಗಿಯಾಗಿ ಕೆಲವರು ಟ್ರ್ಯಾಕ್ಟರ್ ಒಂದು ಅವರ್ಗೆ 1,000 ಚಾರ್ಜ್ ಮಾಡ್ತಾರೆ ರೈತರಿಗೆ, ಬಟ್ ನಾವು ನಮ್ಮ ಷೇರ್ದಾರರಿಗೆ ಅನುಕೂಲ ಆಗಲಿ ಅಂತೇಳಿ ಅದರಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ನಾವು ಕಡಿಮೆ ಮಾಡಿ ನಮ್ಮ ರೈತರಿಗೆ ನಾವು ಅದನ್ನು ಬಾಡಿಗೆ ಕೊಡ್ತೀವಿ ಸರ್. ಟಿಲ್ಲರು, ಮಿನಿ ಟ್ರ್ಯಾಕ್ಟ್ರು ಆ ಥರದ್ದೆಲ್ಲ ತಗೊಂಡು ನಾವು ರೈತರಿಗೆ ಅದನ್ನು ಕಡಿಮೆ ದರದಲ್ಲಿ ಬೇರೆಯವರು ಕೊಡೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ದರದಲ್ಲಿ ನಾವು ಸೇವೆಯನ್ನು ಒದಗಿಸ್ತೀವಿ. ಬೇರೆ ಇನ್ನೂ ಏನೇನು ತಗೋತಾ ಇದ್ದೀರಿ? ಬೇರೆ ಅಂದರೆ ಪ್ಯಾಕಿಂಗ್ ಮಿಷಿನು ಮತ್ತು ಎಣ್ಣೆ ತೆಗೆಯುವಂಥ ಯಂತ್ರ, ಕೊಬ್ಬರಿ ಇರ್ಬೋದು ಮತ್ತು ಇದು ಕಡಲೆಕಾಯಿದು ಬೀಜದಿಂದ ಎಣ್ಣೆ ತೆಗೆಯುವಂಥದ್ದಿರ್ಬೋದು, ಆ ಥರ ಎಲ್ಲ ಎಣ್ಣೆಯನ್ನು ತೆಗೆಯುವಂಥ ಮಿಷಿನ್ನ ಕೂಡ ನಾವು ತಗೋತಾ ಇದ್ದೀವಿ ಸರ್. ಅದರಲ್ಲಿ ನಾವು ನೇರವಾಗಿ ರೈತರು ಇವಾಗ ಕೊಬ್ಬರಿ ತಂದರೆ ನಾವೇ ಅದರಿಂದ ಎಣ್ಣೆಯನ್ನು ತೆಗೆದು ಕೊಡುವಂಥ ಕೆಲಸನ ನಮ್ಮ ಒಂದು ಕಂಪ್ನಿಯಿಂದನೇ ಮಾಡಬೇಕು ಅಂತೇಳಿ ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಅಡಿಕೆ ಪ್ಲೇಟು ತಯಾರು ಮಾಡುವಂಥದ್ದು ಅದನ್ನು ಕೂಡ ಮಿಷಿನ್ಗೆ ಹೇಳಿದ್ದೀವಿ. ಅದನ್ನು ಅದರಿಂದ ನಾವು ಕಚ್ಚಾ ಸಾಮಗ್ರಿನ ಹೊರಗಡೆಯಿಂದ ತರಿಸ್ಕೊಂಡು ಆ ಪ್ಲೇಟನ್ನು ಈಗ ಒಂದು ಮಹಿಳೆಯರಿಗೆ ಅದಕ್ಕೂ ಅದು ಒಂದು ಉದ್ಯೋಗ ಕೊಟ್ಟಂಗೆ ಆಗುತ್ತೆ ನಮ್ಮ ಕಂಪ್ನಿ ಕಡೆಯಿಂದ ಷೇರ್ದಾರರಿಗೆ. ಆ ಅಡಿಕೆ ತಟ್ಟೆಗಳನ್ನ ತಯಾರು ಮಾಡಿ ನಾವೇ ಅದನ್ನು ಹೊರಗಡೆಗೆ ಮಾರ್ಕೆಟಿಂಗ್ ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಬೇಕು ಅಂತ. ನಿಮ್ಮಲ್ಲಿ ಅಡಿಕೆನೇ ಬೆಳೆಯಲ್ವಲ್ಲ? ಬೆಳೆಯಲ್ಲ ಸರ್, ಬಟ್ ಬೇರೆ ಕಡೆಯಿಂದ ನಾವು ತರಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ದುಡ್ಡು ಜಾಸ್ತಿ ಖರ್ಚಾಗಲ್ವೇ? ಅದೇ ಸರ್, ಅದು ಆಗುತ್ತೆ, ಬಟ್ ನಮಗೆ ಅದು ಜಾಸ್ತಿ ನಷ್ಟ ಆಗದೇ ರೀತಿ ನೋಡ್ಕೊಂಡು ಅದನ್ನು ಮಾಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಸರ್. ಹೇಳಿ ಸರ್. ಮೌಲ್ಯವರ್ಧನೆ, ಉತ್ಪನ್ನಗಳ ತಯಾರಿಕೆ, ಮಾರಾಟ, ಈ ಬಹುಮುಖ್ಯವಾಗಿ ಮೌಲ್ಯವರ್ಧನೆ ಅಂತಂದರೆ ಈಗ ರಾಗಿನಲ್ಲಿ ಹಲವಾರು ಪ್ರಾಡಕ್ಟ್, ಈಗ ಅಲ್ಲಿ ನಮ್ಮ CEO ಮಾತಾಡ್ದಂಗೆ ಅದನ್ನು ಒಂದು ನಮ್ಮದೇ ಆದಂಥ ಒಂದು 40 ಆಸಕ್ತ ಮಹಿಳೆಯರನ್ನು ಗುರುತಿಸಿ ಪ್ರಮುಖವಾಗಿ ಶೇರ್ ಹೋಲ್ಡ್ರಲ್ಲಿ ಯಾರು ಆಸಕ್ತರಿದ್ದರು, ಅತಿ ಕಡು ಬಡವರು ಯಾರಿದ್ದರು, ಮತ್ತು ಅವ್ರ ಜೀವನೋಪಾಯಕ್ಕೆ ಏನು ಸಮಸ್ಯೆಗಳು ಆಗ್ತಿತ್ತು ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈಗ ತರಬೇತಿಗಳನ್ನ ಕೊಡಿಸಿ ಈಗ ಪ್ರಾರಂಭ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ಆದಾಯ ಯಾವ ಮಟ್ಟಕ್ಕೆ ಬರುತ್ತೆ ಅನ್ನೋದು ಮತ್ತು ಅದ್ರದ್ದು ನಿರ್ವಹಣೆಗೆ ಯಾವ ಥರ ದಾರಿ ಆಗುತ್ತೆ ಇನ್ನೂ ಅದು ನೋಡಬೇಕಾಗಿದೆ. ಸೊ ಇದಲ್ಲದೆ ಕೂಡ ನಾವು ಈಗ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಜೊತೆ ಚರ್ಚೆ ಮಾಡಿ ಅಲ್ಲಿ ಪ್ರಾತ್ಯಕ್ಷತೆಗಳು ತೆಗೆದುಕೊಳ್ಳೋಕ್ಕೆ ಉಚಿತವಾಗಿ ಬೀಜಗಳಿಗೆ ಈಗ ಒಪ್ಪಿಗೆ ಕೊಟ್ಟಿದ್ದಾರೆ ಮಂಡ್ಯ ಕೃಷಿ ಇದರಲ್ಲಿ 3 ಜಿಲ್ಲೆಗಳಲ್ಲಿ ಇದು ಮಾಡಬೇಕು ಅಂತೇಳಿ. ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂಥ ಒಂದು KVK ಸುತ್ತೂರು KVK, ಸೊ ಇವರು ಕೂಡ ರೈತರುಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ, ನಿಮ್ಮ ಮುಖಾಂತರ EFPO ಮುಖಾಂತರ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಜನನ ಒಗ್ಗೂಡ್ಸೋಕ್ಕದ್ದು ನಮ್ಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಅದು ನಿಮ್ಮ ಮುಖಾಂತರ ಹೋದ್ರೆ ನಮಗೆ ಸುಲಲಿತ ಆಗುತ್ತೆ. ಇದು ಸಪೋರ್ಟ್ ಮಾಡಿ ಅಂತೇಳಿ ಅವರು ಮುಂದೆ ಓರಲ್ಲೇ ಕೇಳ್ಕೊಂಡಿದ್ರು, ಈಗ ನಾವು ಅಫೀಷಿಯಲ್ಲಿ ಅವ್ರ ಜೊತೆ ಕೂಡಿ ಕೆಲಸ ಮಾಡಲಿಕ್ಕೆ ಈಗ ಹೊರಟಿದ್ದೀವಿ ಸರ್. ಈಗ ನಿಮ್ಮ FPO ಏನು ಬದಲಾವಣೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ ನಮಗೆ ಸರ್? ಬದಲಾವಣೆ ಅಂತಂದರೆ ರೈತರು ನಮಗೆ ನಮ್ಮ ಹತ್ರ ಶೇರ್ ಹೋಲ್ಡರ್ ಇದ್ರಲ್ಲ ಸರ್, ಅವ್ರಿಗೆ ನಮ್ಮ ಹತ್ರ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ. ಸ್ಕ್ರೂ ಈಗ ಉದಾಹರಣೆಗೆ ರೈತರು ಈಗ ಅವರ ಸುತ್ತಮುತ್ತ ಏನಾದರೂ ಗೊಬ್ಬರ ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 4-5 ಕಿಲೋಮೀಟರ್ ದೂರ ಹೋಗಬೇಕಿತ್ತು. ನಮ್ಮ ಬೇರೆ ಯಾವುದೇ ಒಂದು ಟಾರ್ಪಲ್ ತಗೋಬೇಕು ಅಂದರೆ ಒಂದು ತಾಲೂಕು ಕೇಂದ್ರಕ್ಕೆ ಹೋಗಬೇಕಾಗಿತ್ತು. ಈ ಥರದ್ದು ನಮ್ಮಲ್ಲೇ ನಮ್ಮ ಕಂಪ್ನಿಲಿ ಅಲ್ಲೇ ಹತ್ತಿರದಲ್ಲಿ ಸಿಗೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗಿದೆ ಸರ್. ನಮ್ಮಲ್ಲಿ ಇನ್ಪುಟ್ ಮಾರಾಟ ಮಾಡುವಂಥ ಎಲ್ಲ ಸಲಕರಣೆಗಳನ್ನು ನಮ್ಮಲ್ಲೇ ಬಂದು ತಗೋತಾರೆ. ಮತ್ತು ಇವಾಗ ಮಿಡ್ಲ್ ಮ್ಯಾನ್ ಇರ್ತಾರೆ, ದಲ್ಲಾಳಿಗಳು ಇವಾಗ ಬಂದು ಉದಾಹರಣೆಗೆ ಎಳ್ಳು ಬೆಳೆ ಇವಾಗ ಸೀಸನ್ನು, ಎಳ್ಳನ್ನು ಇವಾಗ ದಲ್ಲಾಳಿಗಳು ಬಂದು ಊರಲ್ಲಿ ರೈತರಿಗೆ ತುಂಬ ಅದು ತೂಕದಲ್ಲಿ ಮೋಸ ಆಗುವಂಥದ್ದು ಮತ್ತು ದರದಲ್ಲಿ ಅವರಿಗೆ ನಷ್ಟ ಆಗುವಂಥದ್ದು ಸಂಭವ ಇರುತ್ತೆ ಸರ್. ನಾವು ನಮ್ಮಲ್ಲಿ ಆ ರೀತಿ ಆಗಲ್ಲ, ನಮ್ಮ ರೈತ ಉತ್ಪಾದಕರ ಕಂಪನಿಯಿಂದ ನಾವೇ ನೇರವಾಗಿ ರೈತರ ಹತ್ರನೇ ನೇರವಾಗಿ ಖರೀದಿ ಮಾಡ್ತೀವಿ ಮತ್ತು ಅವ್ರಿಗೆ ಸ್ಪಾಟಲ್ಲೇ ನಾವು ಹಣವನ್ನು ಕೊಡ್ತೀವಿ ಸರ್. ಖರೀದಿ ಮಾಡೋದಕ್ಕೆ ಅವರಿಗೆ ಸ್ಪಾಟಲ್ಲೇ ನಾವು ಚೆಕ್ಕನ್ನು ಕೊಡ್ತೀವಿ. ಬೇರೆಯವ್ರು ಈಗ ಮಿಡ್ಲ್ ಮ್ಯಾನ್ ತಗೊಂಡ್ರೆ ಅವ್ರಿಗೆ ಇಮಿಡಿಯೇಟಾಗಿ ಇಂದು ಹಣವನ್ನು ಕೊಡಲ್ಲ, ಅವ್ರು ತಗೊಂಡೋಯ್ತಾರೆ 15 ದಿವಸನೋ ಒಂದು 20 ದಿವಸನೋ ಒಂದು ತಿಂಗಳು ಬಿಟ್ಟು ಅವ್ರಿಗೆ ಹಣ ಕೊಡ್ತಾರೆ. ಬಟ್ ರೈತ ಉತ್ಪಾದಕ ಕಂಪನಿಗಳ ಕಡೆಯಿಂದ ನಮ್ಮ ಕಡೆಯಿಂದ ಅವರಿಗೆ ರೈತರಿಗೆ ಇದೊಂದು ತುಂಬ ಅನುಕೂಲ ಆಗುತ್ತೆ ಸರ್. ಸ್ಪಾಟಲ್ಲೇ ಅವರಿಗೆ ಹಣವನ್ನು ಕೊಡ್ತೀವಿ ನಾವು ಮತ್ತು ಅವ್ರಿಗೆ ಯಾವುದೇ ರೀತಿ ಖರ್ಚಿಲ್ಲದೆ ನಾವೇ ಹೋಗಿ ಅವ್ರ ಹತ್ರ ಖರೀದಿ ಮಾಡ್ತೀವಿ. ಆ ರೀತಿ ವ್ಯವಸ್ಥೆ ನಮ್ಮ ಕಂಪ್ನಿಯಿಂದ ಆಗಿದೆ ಸರ್. ಅಂದರೆ ಒಂದು ರೈತರಿಗೆ ನೀವೇ ಎಲ್ಲದನ್ನು ಮಾರ್ತಾ ಇರೋದ್ರಿಂದ ಅನುಕೂಲ ಆಗಿದೆ ಸರ್. ಅಂದರೆ ಸಮಸ್ಯೆ ಬರೋದೇನು ಅಂದರೆ ರೈತರು ಬೆಳೆಯೋ ಪ್ರಮಾಣ ತುಂಬ ಜಾಸ್ತಿ, ನೀವು ಮಾರೋ ಪ್ರಮಾಣ ತುಂಬ ಕಡಿಮೆ. ಅದನ್ನ ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವೇ? ಅದಕ್ಕೇನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ದೀರಿ? ಅದೇ ಸರ್, ಮುಂದೆ ಅದ್ರ ಬಗ್ಗೆ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಡಿಸ್ಕಸ್ ಮಾಡಿ ಮತ್ತೆ ನಮ್ಮ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಕೃಷಿ ಇಲಾಖೆ, ನಮ್ಮಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಬೇರೆ ಬೇರೆ ಇಲಾಖೆಗಳು ಸಹವಾಗಿದೆ, ಅದೊಂದಿಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ರೈತರಿಗೆ ಸಮರ್ಪಕವಾದಂಥ ಮಾಹಿತಿಯನ್ನು ಕೊಡುವಂಥದ್ದು, ಮತ್ತು ಅವರಿಗೆ ಅವ್ರು ಬೆಳೆದಂಥ ಬೆಳೆಗೆ ನಾವು ಯಾವ ರೀತಿ ಮಾರ್ಕೆಟಿಂಗ್ ವ್ಯವಸ್ಥೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಬಳಿ ನಾವು ಮಾಹಿತಿಯನ್ನು ತಗೊಂಡು ಅದು ಯಾವ ರೀತಿ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಗುಣಮಟ್ಟ ಇವತ್ತು ಎಲ್ಲ ಕಡೆ ನಾವು ಮಾತಾಡ್ತಾ ಇರೋದು, ಪ್ರೊಡಕ್ಷನ್ನು, ಪ್ರೊಡಕ್ಟಿವಿಟಿ ಮತ್ತು ಕ್ವಾಲಿಟಿ ಅಲ್ವಾ? ಹೌದು. ಅದನ್ನು ಯಾವ ರೀತಿ ತಾವು ಖಾತ್ರಿಪಡಿಸ್ಕೋತೀರಿ ಸರ್? ಗುಣಮಟ್ಟ ಬಹುಮುಖ್ಯವಾಗಿ ನಾವು ರೈತರ ಜಮೀನಿನಲ್ಲಿ ಏನು ಬೆಳೆದಂಥ ಬೆಳೆ ಇರುತ್ತೆ ಅದನ್ನು ಮೊದಲನೇ ಯಂತ್ರದಲ್ಲಿ ಅವರೇ ಕಟಾವು ಮಾಡ್ಕೊಳ್ಳುವಂಥದ್ದು, ಚೆನ್ನಾಗಿ ಯಾವ್ದು ಬಂದಿದೆ ವಿಸಿಬಲಿ ನಾವು ಕಣ್ಣಾರ ನೋಡಿದಾಗ ಯಾವ್ದು ಚೆನ್ನಾಗಿದೆ ಅದನ್ನು ಫಸ್ಟ್ ಲಾಟಲ್ಲಿ ಕಟಾವು ಮಾಡಲಿಕ್ಕೆ ನಾವೊಂದು ಇದು ಮಾಡ್ತಿದ್ವಿ, ಅದಕ್ಕೆ ಅದರದ್ದೇ ಆದಂಥ ಒಂದು ದರ ಫಿಕ್ಸ್ ಮಾಡಿಸ್ತೀವಿ ಸರ್. ಎರಡನೇ ಹಂತದಲ್ಲಿ ಏನು ಮಧ್ಯಮ ವರ್ಗದಲ್ಲಿ ಏನು ಸಿಗುತ್ತೆ ಅದನ್ನು ಒಂದು ಕಡೆ ಸೆಗ್ರಿಗೇಟ್ ಮಾಡುವಂಥ ಒಂದು ಕೆಲಸನ ಮಾಡ್ತಾಯಿದ್ದೀವಿ. ಸೊ ಇದಲ್ದೇ ಕೆಲವೊಂದು ಕಂಪ್ನಿಗಳಿಗೆ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡಲ್ಲಿ ಮಾಹಿತಿ ಬೇಕಾಗುತ್ತೆ, ಪ್ರಾಡಕ್ಟ್ ಬೇಕಾಗುತ್ತೆ. ಈಗ ಉದಾಹರಣೆ, ಯಾವುದೊಂದು ಕಂಪ್ನಿಗೆ ನನಗೆ ಮಾಯಿಶ್ಚರ್ ಇಷ್ಟಿರಲೇಬೇಕು, ನನಗೆ ಉಳುಕು ಈ ಥರ ಇರಬಾರ್ದು, ಅವರೊಂದು ಸ್ಟ್ಯಾಂಡರ್ಡೈಸ್ ಹೇಳ್ತಾರೆ. ಈಗ ನಮ್ಮಲ್ಲಿ ನಾವು ಈಗ ಏನು ಮಾಡಿದ್ದೀವಿ ಅಂತಂದರೆ, ಈಗ ಭತ್ತ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಮಾಯಿಶ್ಚರ್ ಟೆಸ್ಟಿಂಗ್ ಮೀಟರ್ ಇಟ್ಕೊಂಡಿದ್ದೀವಿ ನಾವು. ಅದನ್ನು ನಾವು ಅಲ್ಲೋಗಿ ಚೆಕ್ ಮಾಡಿ ನೋಡಪ್ಪ, ಈಗ ಎರಡು ದಿವಸ ಒಣಗಿದ್ರೆ ಆಗಲ್ಲ, ಇನ್ನೂ ಒಂದು ಎರಡು ದಿವಸ ಒಣಗಿಸ್ಬೇಕು, ಯಾಕಂದ್ರೆ ಮಾಯಿಶ್ಚರ್ 16-17 ಇದೆ, ಈ ರೇಂಜ್ ಕೇಳ್ತಿದ್ದಾರೆ, ನೀನು ಇದ್ರೊಳಗಡೆ ತಂದುಕೊಟ್ರೆ ನಿನಗೆ ಕ್ವಿಂಟಲ್ 100 ರೂಪಾಯಿ 150 ರೂಪಾಯಿ ಹಿಂಗೆ ಜಾಸ್ತಿ ಬರುತ್ತೆ ಅಂತ ಅವ್ರಿಗೆ ಮನವೊಲಿಸ್ತಾ ಇದ್ವಿ. ಮೊದಲೆಲ್ಲ ರೈತರಿಗೆ ಅಷ್ಟು ಆಸಕ್ತಿ ಇಲ್ಲ, ಇರಲಿಲ್ಲ, ಅಯ್ಯೋ ಬಿಡಪ್ಪ ಏನು ಮಾಮೂಲಿ ಇದು ಒಂಥರ ಅನ್ನೋದು ಅವ್ರದ್ರಲ್ಲಿ ತಲೆಯಲ್ಲಿ ತುಂಬಿತ್ತು. ಈಗ ಯಾವಾಗ ನಾವು ನಿರಂತರವಾಗಿ ನಾವೇ ರೈತರ ಹತ್ರಕ್ಕೆ ಹೋಗ್ತಾಯಿರೋದ್ರಿಂದ, ಸರಣಿ ಸಭೆಗಳು ಮಾಡ್ತಾಯಿರೋದ್ರಿಂದ, ಈಗ ಏನು ಮಾಡ್ತಿದ್ರು, ಈಗ ನಮ್ಮ ನಂಬರ್ಗಳೆಲ್ಲ ಸಿಗಾಕೊಂಡಿವೆ ಈಗ ಅವ್ರ ಜೊತೆ, ಅವ್ರೀಗ ಅವ್ರು ನಮ್ಮನ್ನು ಬಿಡ್ತಾ ಇಲ್ಲ ಸರ್, ಈಗ ಉಳ್ತಾ ಇದ್ದೀನಿ ಸರ್, ಏನು ಬೆಳೆ ಹಾಕ್ಬೇಕು ಒಂದು ಸ್ವಲ್ಪ ನೋಡಿ ಹೇಳಿ ಸರ್. ಅದೇ ಈಗ ಒಂದು ಉತ್ತಮವಾದಂತಹ ವೈಜ್ಞಾನಿಕ ಮಾಹಿತಿಯನ್ನು ರೈತರಿಗೆ ಕೊಡೋದು, ಮತ್ತೆ ಅವರಿಗೆ ಬೇಕಾದಂತಹ ಒಳಸುರಿಗಳನ್ನು ಒದಗಿಸ್ಕೊಡೋದು, ಹೌದು, ಬೆಳೆಯಪ್ಪ ಚೆನ್ನಾಗಿ ಅದನ್ನು ಮಾರಿಸ್ಕೊಡ್ತೀನಿ ನಾನು ಅನ್ನೋವಂತಹ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದು ಅಲ್ವಾ? ಹೌದು ಸರ್. ಇಷ್ಟು ಮಾಡಿದರೆ ರೈತ ಉತ್ಪಾದಕ ಸಂಸ್ಥೆಗಳು ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡ್ಬೋದು. ಹೌದು ಸರ್. ಅಲ್ವನ್ರಿ? ಹೌದು ಸರ್. ಪವನ್ ಅವರೇ, ಖಂಡಿತ ಸರ್. ಮುಂದಿನ ಯೋಜನೆಗಳೇನು ತಮ್ಮವು? ಅದೇ ಸರ್, ಮುಂದೆ ಇವಾಗ ನಮ್ಮ ಇನ್ಪುಟನ್ನು ಜಾಸ್ತಿ ಮಾಡ್ಕೋಬೇಕು, ಇನ್ಪುಟ್ ಮತ್ತು ಔಟ್ಪುಟ್ ಬಿಸ್ನೆಸ್ ಎರಡನ್ನು ನಾವು ಜಾಸ್ತಿ ಮಾಡ್ಕೋಬೇಕು, ನಮ್ಮ ಎಫ್ ಪಿ ಒ ಸ್ವಲ್ಪ ತುಂಬ ಲಾಭದಾಯಕವಾಗಿ ಹೋಗಬೇಕು, ಮುನ್ನುಗ್ಗಬೇಕು. ಇಲ್ಲಿವರೆಗೂ ಲಾಭ ಮಾಡಿಲ್ಲ ನೀವು? ಲಾಭ ಮಾಡಿದ್ದೀವಿ ಸರ್, ಸಣ್ಣ ಪ್ರಮಾಣದಲ್ಲಿದೆ. ಎಷ್ಟು ಮಾಡಿದ್ರಿ? ಮುಂದೆ ತುಂಬ ಕಡಿಮೆ ಪ್ರಮಾಣದ, ಇವಾಗ ನಾವು ಜಾಸ್ತಿ ಮಾಡಬೇಕು ಅಂತೇಳಿ ಗುರಿನ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ನಮಗೆ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಜ್ಞಾನ ಬಂದಿದೆ, ಸ್ವಲ್ಪ ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಎಲ್ಲ ಆಗಿದೆ, ತುಂಬ ಲಾಭದಾಯಕವಾಗಿ ನಾವು ಎಫ್ ಪಿ ಒನ ಮುನ್ನಡೆಸಬೇಕು, ಇದರಿಂದ ರೈತರಿಗೆ ನಾವು ಅನುಕೂಲವನ್ನು ಮಾಡಬೇಕು. ಜೊತೆಗೆ ಬರೀ ನಾವು ಲಾಭ ನಷ್ಟ ಅಷ್ಟೇ ಅಲ್ಲ, ಎಫ್ ಪಿ ಒ ಸ್ವಲ್ಪ ಸೇವಾ ಮನೋಭಾವನೆಯಿಂದನೂ ಕೂಡ ನಾವು ಇವಾಗ ಉದಾಹರಣೆಗೆ June 5 ವಿಶ್ವ ಪರಿಸರ ದಿನಾಚರಣೆ ಮಾಡಿದ್ವಿ, ನಮ್ಮ ಕಂಪನಿ ವತಿಯಿಂದ ನಾವು ಉಚಿತವಾಗಿ ಗಿಡಗಳನ್ನ ವಿತರಣೆ ಮಾಡೋದು, ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ ಆವರಣದಲ್ಲಿ ಗಿಡವನ್ನು ನೆಡೆಸುವಂಥದ್ದು, ಈ ಥರ ಕಾರ್ಯಕ್ರಮಗಳನ್ನ ಕೂಡ ನಾವು ಎಫ್ ಪಿ ಒಯಿಂದ ಮಾಡ್ತಾ ಇದ್ದೀವಿ ಸರ್. ಅದೇ ನೋಡಿ, ವೈಜ್ಞಾನಿಕವಾದಂತಹ ನಿರ್ವಹಣಾ ವಿಧಾನವನ್ನು ಇಟ್ಕೊಂಡ್ರೆ ರೈತ ಉತ್ಪಾದಕ ಸಂಸ್ಥೆಗಳು ಬಹಳಷ್ಟು ರೀತಿಯಲ್ಲಿ ರೈತರಿಗೆ ನೆರವಾಗ್ಬೋದು. ಈಗ ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಪವನ್ ಅವರೇ? ಸರ್, ನಮ್ಮ ಮೊಬೈಲ್ ಸಂಖ್ಯೆ 9880483889. ಇನ್ನೊಂದ್ಸರಿ ಹೇಳ್ತೀರಾ? 9880483889. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9880483889 ಸರ್. ತಮ್ಮದು ನಂಜುಂಡ ಸ್ವಾಮಿಗಳ? 9110876742. ಇನ್ನೊಂದ್ಸರಿ ಹೇಳ್ತೀರಾ? 9110876742. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9110876742. ಒಳ್ಳೆಯದು ನಂಜುಂಡ ಸ್ವಾಮಿಗಳೇ ಹಾಗೂ ಪವನ್ ಅವರೇ, ರೈತ ಉತ್ಪಾದಕ ಸಂಸ್ಥೆಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಬೇಸಾಯ ತಜ್ಞರಾದ ಆರ್ಎನ್ ನಂಜುಂಡಸ್ವಾಮಿ ಮತ್ತು ಮಳವಳ್ಳಿ ತಾಲೂಕು ಬಿಜಿಪುರ ರಾಗಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಪವನ್ ಅವರೊಂದಿಗೆ ರೈತ ಉತ್ಪಾದಕ ಸಂಸ್ಥೆಗಳ ನಿರ್ವಹಣೆಯನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳು ಬೆಳೆಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪ್ರಧಾನ ತಾಂತ್ರಿಕ ಅಧಿಕಾರಿ